ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮನೆಯಾಗೆ 5 ವರ್ಷದ ಒಳಗಿನ ಮಕ್ಕಳು ಎಷ್ಟಿದ್ದಾರೆ? ಇದೆ ನಶಕ, ಊರ್ನಾಗೆ ಎಷ್ಟು ಮಕ್ಕಳವೆ ಅಂತ ಲೆಕ್ಕ ಮಾಡ್ತಾ ಇದೀಯಾ? ಮುಂದಿನ ವಾರ ನಮ್ಮ ಊರ್ನಾಗೆ ಲಸಿಕಾ ಶಿಬಿರ ನಡೀತಾ ಇದೆ. ಅದಕ್ಕೆ ಎಷ್ಟು ಮಕ್ಕಳಿಗೆ ಎಷ್ಟು ಲಸಿಕೆ ಬೇಕು ಎಲ್ಲ ಪಟ್ಟಿ ಮಾಡ್ಬೇಕು. ಹೌದಾ ಅಶಕ್ಕ? ನಮ್ಮ ಅತ್ತೆಯವ್ರಿಗೆ ಶುಗರ್ ಬಸಿ ಜಾಸ್ತಿ ಆದಂಗದೆ. ನಡೀರಿ, ನಾಳೆನೆ ಆಸ್ಪತ್ರೆಗೆ ಹೋಗೋಣ. ಶುಗರ್ ತಾತ್ಸಾರ ಮಾಡಬಾರ್ದು. ನೀನ್ ಲೆಕ್ಕಾಚಾರ ಇನ್ನೂ ಮುಗ್ದಿಲ್ವಾ? ತುಂಬಾ ಕೆಲಸ ಇದೆ. ನಾಳೆ ಬರ್ತೀನಿ, ರೆಡಿ ಆಗಿರಿ, ಆಸ್ಪತ್ರೆಗೆ ಹೋಗೋಣ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸರ್, ABARK ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಾದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸಲಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅತ್ತೆ, ನಿಧಾನವಾಗತಿ. ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಆಹಾರವೇ ಔಷಧ ಈ ವಿಷಯದ ಕುರಿತು ಕಡಬದ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಅವರೊಂದಿಗಿನ ಮಾತುಕತೆಯನ್ನು ಕೇಳೋಣ. ಕೇಳುಗರೆ, ಆಹಾರವೇ ಔಷಧ ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಕಡಬ ತಾಲೂಕು ಬಲ್ಯ ಗ್ರಾಮದ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಅವರಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಅವರೇ. ನಮಸ್ಕಾರ. ಆಹಾರವೇ ಔಷಧ ಈ ಮಾತನ್ನ ನೀವು ಎಷ್ಟರ ಮಟ್ಟಿಗೆ ಒಪ್ತೀರಿ? ಆಹಾರವೇ ಔಷಧ ಅಂತ ಹೇಳುವಂತದ್ದನ್ನು ನಾನೊಬ್ಬ ಭಾರತೀಯನಾಗಿ ಮತ್ತು ಆಯುರ್ವೇದದ ಒಬ್ಬ ವೈದ್ಯನಾಗಿ ಇದನ್ನು ನಾನು ಒಪ್ಪಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇದು ನಮ್ಮ ಒಂದು ಜೀವನದ ಪದ್ಧತಿ ಕೂಡ. ಆಹಾರವೇ ಔಷಧ ಅಂತ ಹೇಳಿ ಇದನ್ನು ನಾನು ಈಗ ಹೇಳುವಂತದ್ದಲ್ಲ, ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಇದನ್ನು ನಮ್ಮ ಋಷಿ ಮುನಿಗಳು ಕೂಡ ಹೇಳಿದ್ದಾರೆ. ಹೀಗೆ ಕಾಶ್ಯಪ ಋಷಿ ನಚ ಆಹಾರ ಸಮಂ ಕಿಂಚಿತ್ ಭೈಷಜ್ಯ ಉಪಲಭ್ಯತೆ ಅಂತ ಹೇಳಿದ್ದಾನೆ. ಅಂದ್ರೆ ಆಹಾರಕ್ಕೆ ಸಮವಾದಂತ ಬೇರೆ ಔಷಧ ಸಿಗುವುದಿಲ್ಲ ಅಂತ ಹೇಳುವಂತದ್ದನ್ನು ಕಾಶ್ಯಪ ಋಷಿಯೇ ಮೊದಲೇ ಹೇಳಿದ್ದಾರೆ. ಆಹಾರವೇ ನಮ್ಮ ಜೀವನದ ಮೂಲ ಆಧಾರ ಆಗಿರ್ತದೆ. ಆಹಾರದಿಂದಾಗಿ ನಮ್ಮ ಶರೀರದ ವೃದ್ಧಿ ಆಗ್ತದೆ ಮತ್ತು ಶರೀರದಲ್ಲಿ ಇರುವಂತ ಎಲ್ಲ ಆಗುಹೋಗುಗಳಿಗೆ ಆಹಾರವೇ ಒಂದು ಮುಖ್ಯ ಕಾರಣ ಆಗಿರ್ತದೆ. ಆದ್ರಿಂದ ಆಹಾರವನ್ನೇ ಸರಿಯಾದ ರೀತಿಯಲ್ಲಿ ತೆಕ್ಕೊಳ್ಳೋದ್ರಿಂದಾಗಿ ಅದು ಶರೀರದ ಒಂದು ಪೋಷಣೆಯನ್ನು ಮಾಡ್ತದೆ ಮತ್ತು ಶರೀರದ ಎಲ್ಲ ಒಂದು ಆಗುಹೋಗುಗಳನ್ನು ನಿಯಂತ್ರಿಸ್ತದೆ ಅಂತ ಹೇಳುವಂತ ಒಂದು ಮೂಲ ಚಿಂತನೆಯನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಅದಕ್ಕೆ ಹೇಳ್ತಾರಲ್ವಾ, ಆಹಾರ, ನಿದ್ರಾ, ಬ್ರಹ್ಮಚರ್ಯ, ಇದು ಮೂರು ನಮ್ಮ ಜೀವನದ ತ್ರಯೋಪಸ್ತಂಭಗಳು ಅಂತ. ಅಂದ್ರೆ ಮೂರು ಮುಖ್ಯಪಟ್ಟಂತ ಒಂದು ಆಧಾರ ಸ್ತಂಭಗಳು. ಅಂದ್ರೆ ಆಹಾರ ಎಲ್ಲದಕ್ಕಿಂತ ಮೊದಲು ಹೇಳಿದ್ದಾರೆ. ಹಾಗಾಗಿ ಆಹಾರವೇ ಮೂಲ ಒಂದು ವಿಷಯ ಆದ ಕಾರಣ ಅದನ್ನು ಸರಿಯಾದ ರೀತಿಯಲ್ಲಿ ತೆಕ್ಕೊಳ್ಳುವಂತದ್ದು, ಇದರಿಂದಾಗಿ ನಮ್ಮ ಆರೋಗ್ಯವು ಕೂಡ ಸುಧಾರಿಸ್ತದೆ. ಈಗ ಆಹಾರ ಅಂದ ತಕ್ಷಣ ಹೊಟ್ಟೆ ತುಂಬಿಸಿಕೊಳ್ಳುವುದು ಎನ್ನುವಂತ ಒಂದು ಮಾತು ಬರ್ತದೆ. ಆದ್ರೆ ನಿಜವಾದ ನೋಡಿದ್ರೆ ಈ ಆಹಾರ ಎನ್ನುವಂತಹದ್ದು ಸಮಯದ ಜೊತೆಗೆ, ಆಹಾರದ ಗುಣಮಟ್ಟದ ಜೊತೆಗೆ, ಆಹಾರದ ಪ್ರಮಾಣದ ಜೊತೆಗೆ ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡಿದೆ ಅದೇ ಇರುವಂತದ್ದು. ನಮಗೆ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಬರುವಂತ ಎಲ್ಲ ರೋಗ ರುಜಿನಗಳು ಎಲ್ಲವೂ ಕೂಡ ಸರಿಯಾದ ರೀತಿಯಾದಂತ ಆಹಾರದ ಸೇವನೆಯ ಒಂದು ಕ್ರಮವನ್ನು ತಪ್ಪಿದ್ರಿಂದ ಇದೆಲ್ಲ ಆಗ್ತದೆ. ಅಥವಾ ಆಹಾರ ತಯಾರಿಯ ಒಂದು ಯೋಚನೆ ನಾವು ನೋಡಿದ್ರೆ ಅದು ಕೂಡ ನಾವೀಗ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಹಾಗೆ ಆಹಾರದ ಒಂದು ರುಚಿ ಅಥವಾ ರಸ ಅಂತ ಒಂದು ಷಡ್ರಸಗಳು ಅಂತ ಹೇಳ್ತಾರೆ, ಅದನ್ನು ಕೂಡ ಅವಲಂಬಿತವಾಗಿ ಆಹಾರ ಒಂದು ಶರೀರದ ಪೋಷಣೆಯ ಕೆಲಸವನ್ನು ಆಹಾರ ಮಾಡ್ತದೆ. ಹಾಗಾಗಿ ಆಹಾರ ನಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾದಂತ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಹೇಗೆ ಅಂತ ಹೇಳಿದ್ರೆ, ಆಹಾರವನ್ನು ತೆಕ್ಕೊಳ್ಳುವ ಕ್ರಮ ಅದು ಕೂಡ ಸರಿಯಾದ ರೀತಿಯಲ್ಲಿ ಆಗ್ಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಉಷ್ಣವಾದ ಆಹಾರಗಳನ್ನೇ ತಗೊಳ್ಬೇಕು, ಹಾಗೆ ಸ್ನಿಗ್ಧವಾದ ಆಹಾರಗಳನ್ನು ತಗೊಳ್ಬೇಕು. ಸ್ನಿಗ್ಧ ಅಂದ್ರೆ ಸ್ವಲ್ಪ ಪಸೆಯುಕ್ತವಾದಂತ, ಯಾವುದೇ ಒಂದು ತುಪ್ಪ ಆಗಲಿ ಎಣ್ಣೆಯ ಪಸೆಯ ಒಂದು ಸ್ವಲ್ಪ ಮಟ್ಟಿನ ವಿಷಯಗಳು ಅದರಲ್ಲಿ ಬೇಕಾಗ್ತದೆ ಅಂತೇಳಿ. ಮಾತ್ರವತ್ತು ಆಹಾರವನ್ನೇ, ಮಾತ್ರ ಅಂದ್ರೆ ಇಲ್ಲಿ ಪ್ರಮಾಣ ಅಂತೇಳಿ, ಪ್ರಮಾಣದ ಒಂದು ತಪ್ಪಿ ನಾವು ಆಹಾರವನ್ನು ತಕೊಂಡ್ರೆ ಅಲ್ಲಿ ಮತ್ತೆ ವ್ಯಾಧಿಗಳು ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಜೀರ್ಣೇ ಅಶ್ನಾತ್ ಅಂದ್ರೆ ಜೀರ್ಣ ಒಂದು ಆಹಾರ ನಾವು ತಕೊಂಡದ್ದು, ಒಂದು ಸಲ ತಕೊಂಡ ಆಹಾರ ಸರಿಯಾಗಿ ಜೀರ್ಣ ಆದ ನಂತರ ಅದು ಇನ್ನೊಂದು ಮತ್ತೆ ಆಹಾರವನ್ನು ಸೇವಿಸಬೇಕು ಅಂದ್ರೆ, ಇಲ್ಲದಿದ್ದೆ ಅಧ್ಯಶನ ಅಂತ ನಮ್ಮ ಸಂಸ್ಕೃತದಲ್ಲಿ ಅದನ್ನ ಹೇಳ್ತಾರೆ. ಅಂದ್ರೆ ಮೇಲಿಂದ ಮತ್ತೆ ಪುನಃ ಒಂದು ಆಹಾರ, ಒಂದು ಜೀರ್ಣ ಆಗುವ ಮೊದಲೇ ಆಹಾರವನ್ನು ತಕೊಂಡ್ರೆ ಸರಿಯಾಗುವುದಿಲ್ಲ, ಅದರಿಂದಾಗಿ ರೋಗ ರುಜಿನಗಳು ಉತ್ಪತ್ತಿ ಆಗ್ತದೆ. ಅಂದ್ರೆ ಜೀರ್ಣೇ ಅಶ್ನಾತ್ ಅಂದ್ರೆ ಒಂದು ತಕೊಂಡದ್ದು ಜೀರ್ಣ ಆದ ಮೇಲೆ ಇನ್ನೊಂದು ಸಲಕ್ಕೆ ನಾವು ಊಟ ಮಾಡಬೇಕು ಅಂತ ಹೇಳಿ, ಅದಕ್ಕೆ ಮೂರು ಹೊತ್ತಿನ ಆಹಾರ ಪದ್ಧತಿ ಇದೆಲ್ಲ ನಮ್ಮಲ್ಲಿ ಬಂದಿರುವಂತದ್ದು. ಅಂದ್ರೆ ಒಂದು ಸಲ ತಕೊಂಡದ್ದು ಸುಮಾರು 3-4 ಗಂಟೆಗಳ ನಂತರ ಜೀರ್ಣ ಆದ ನಂತರವೇ ನಾವು ಇನ್ನೊಂದು ಆಹಾರವನ್ನು ಸೇವಿಸಬೇಕು ಅಂತ ಹೇಳುವ ಒಂದು ಪದ್ಧತಿ ನಮ್ಮಲ್ಲಿ ಬಂದಿದೆ. ಹಾಗೆ ವೀರ್ಯ ಅವಿರುದ್ಧಂ ಅಂತ, ಅಂದ್ರೆ ವೀರ್ಯ ಅಂದ್ರೆ ಪೊಟೆನ್ಸಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ಬೋದು, ಅಥವಾ ಅದರ ಒಂದು ಶಕ್ತಿ ಏನಿದೆ, ಆಹಾರವನ್ನು ನಮ್ಮ ದೇಹದ ಮೇಲೆ ಕೆಲಸ ಮಾಡುವಂತಹ ಶಕ್ತಿ ಏನಿದೆ ಅದಕ್ಕೆ ವಿರುದ್ಧ ಅಲ್ಲದ ಆಹಾರವನ್ನೇ ಸೇವಿಸಬೇಕು ಅಂತ ಹೇಳ್ತಾರೆ. ಹೇಗೆಂತ ಹೇಳಿದ್ರೆ, ಈಗ ನಮಗೆ ನಮ್ಮ ಒಂದು ಶರೀರದ ಪಾಚನ ಶಕ್ತಿ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ, ಅಷ್ಟೊತ್ತಿಗೆ ನಾವು ಮೊಸರಿನಂತ ತುಂಬಾ ಎಣ್ಣೆ ಪದಾರ್ಥಗಳಂತ ಅಥವಾ ಗೋಧಿ ಇತ್ಯಾದಿ ಯಾವುದು ಜೀರ್ಣಕ್ಕೆ ಕಷ್ಟ ಆಗ್ತದೆ ಅಂತ ಆಹಾರಗಳನ್ನು, ಅಂದ್ರೆ ಗುರು ಆಹಾರ ಅಂತ ನಾವು ಹೇಳ್ಬೋದು, ಅಂತದನ್ನು ತಕೊಂಡ ಕೂಡಲೇ ಅದು ವಿರುದ್ಧ ಆಗ್ತದೆ. ಹಾಗಾಗಿ ಅದರ ಸ್ಥಿತಿಗತಿಗೆ ವಿರುದ್ಧ ಅಲ್ಲದಂತ ಆಹಾರವನ್ನು ತಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಇಷ್ಟೇ ದೇಶೇ ಅಶ್ನಾತ್ ಅಂತ, ಅಂದ್ರೆ ಒಂದು ಸ್ಥಳ ಕೂಡ ನಾವು ಇಷ್ಟಪಟ್ಟಂತ ಒಂದು ಒಳ್ಳೆಯದಾದಂತ ಜಾಗದಲ್ಲಿ ಮನಸ್ಸಿಗೆ ಒಂದು ಪ್ರಸನ್ನತೆಯನ್ನು ಉಂಟು ಮಾಡುವಂತ ಸ್ಥಳದಲ್ಲಿ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಹಾಗೆ ಇಷ್ಟ ಸರ್ವೋಪಕರಣ ಅಂತ ಒಂದು ಶಬ್ದವನ್ನು ಚರಕಾಚಾರ್ಯರು ಹೇಳ್ತಾರೆ. ಅಂದ್ರೆ ಎಲ್ಲ ನಮಗೆ ಇಷ್ಟವಾಗುವಂತ ಉಪಕರಣ, ಊಟಕ್ಕೆ ಬಡಿಸುವಂತ ಅಥವಾ ಅದಕ್ಕೆ ಸಂಬಂಧಿಸಿದ ಊಟ ಮಾಡುವಂತ ಅಲ್ಲಿ ಉಪಕರಣಗಳು ಕೂಡ ಸರಿಯಾಗಿ ಇದ್ದಂತ ಇದ್ದಾಗ ಮಾತ್ರ ನಾವು ಆಹಾರವನ್ನು ಚೆನ್ನಾಗಿ ಸೇವಿಸ್ಲಿಕ್ಕೆ ಆಗ್ತದೆ ಅಂತೇಳಿ. ನಾತಿ ಧೃತಂ ಅಶ್ನಾತ್ ಅಂತ, ಧೃತಂ ಅಂದ್ರೆ ನೋಡಿ ಇದು ಗಬ ಗಬನೆ ಒಂದು ನಮ್ಮಲ್ಲಿ ಹೇಳ್ತೇವೆ, ಮುಕ್ಕುದು ಅದು ತಿನ್ನಬೇಕು ಅಂತ ನಾವು ಅಂದ್ರೆ ಹೀಗೆ ಸಾಮಾನ್ಯ ನಮ್ಮ ಭಾಷೆಯಲ್ಲಿ ಹೇಳುವಾಗ ಹೇಳ್ತೇವೆ ಆತರ, ಅಂದ್ರೆ ಗಬ ಗಬ ಅಂತ ಒಂದು ಬಾಕಿ ಏನು ಪುರುಸತ್ತಿಲ್ಲ ನನಗೆ, ಊಟ ಮಾಡ್ಲಿಕ್ಕೂ ಪುರುಸತ್ತಿಲ್ಲ ಅಂತ ಹೇಳುವ ರೀತಿಯಲ್ಲಿ ಹಾಗೆ ಮಾಡಬಾರ್ದು. ಅದರಿಂದಾಗಿ ಏನಾಗ್ತದೆ, ನಮಗೆ ಆಹಾರದ ಒಂದು ಏನು ಅದರಲ್ಲಿ ರುಚಿ ಇತ್ತು ಅಥವಾ ನಮ್ಮ ದೇಹದ ಬೇರೆ ಬೇರೆ ಇಂದ್ರಿಯಗಳಿಗೆ ಕೂಡ ಅದರ ಒಂದು ಸರಿಯಾದಂತ ಅನುಭವ ಆಗುವುದಿಲ್ಲ. ಹಾಗಾಗಿ ನಾತಿ ಧೃತಂ ಅಂದ್ರೆ ಹೆಚ್ಚು ಭಾರಿ ವೇಗವಾಗಿ ನಾವು ಆಹಾರವನ್ನು ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ನಾತಿ ವಿಲಂಬಿತಂ ಅಂತ, ಅತಿ ವಿಲಂಬಿತವಾಗಿ ನಿಧಾನವಾಗಿ ಬೇಕೋ ಬೇಡುವ ಅಂತ ಸಹ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಸರಿಯಾಗಿ ಒಂದು ಕೂತ್ಕೊಂಡು ಒಂದು ಕ್ರಮದಂತೆ ಒಳ್ಳೆ ರೀತಿಯಾದಂತ ಜಾಗದಲ್ಲಿ ಕೂತ್ಕೊಂಡು ಅಜಲ್ಪನ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮಾತು ತುಂಬಾ ಮಾತಾಡಿಕೊಂಡು ಊಟ ಮಾಡಬಾರ್ದು. ಅಂದ್ರೆ ಆಹಾರ ಸೇವನೆ ಮಾತಾಡಿಕೊಂಡು ಮಾಡಿದ್ರೆ ನಮ್ಮ ಗಮನ ಎಲ್ಲ ಬೇರೆ ಬೇರೆ ಕಡೆ ಹೋಗ್ತದೆ ಅಂತ ಎಲ್ಲ ಮೊದಲೆಲ್ಲ ಹೇಳ್ತಾ ಇದ್ರು. ಮೌನವಾಗಿ ಊಟ ಮಾಡ್ಬೇಕು ಅಂತ ಹಿರಿಯರೆಲ್ಲ ಹೇಳ್ತಾ ಇದ್ದದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಚರಕಾಚಾರ್ಯರು ಅದನ್ನು ಅಜಲ್ಪನ್ ಅಂತ ಹೇಳ್ತಾರೆ. ಹಾಗೆ ಅಹಸನ್ ಅಂತ, ತುಂಬಾ ನಗಾಡಿಕೊಂಡು ಬೊಬ್ಬೆ ಹೊಡಿತ ನಗಾಡಿಕೊಂಡು ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ತನ್ಮನ ಭುಂಜಿತ ಅಂತ ಒಂದು ಶಬ್ದ ಚರಕಾಚಾರ್ಯರು ಹೇಳ್ತಾರೆ. ಅಂದ್ರೆ ಮನಸ್ಸಿಟ್ಟು ಆಹಾರ ನಾವು ಏನ್ ಸೇವನೆ ಮಾಡ್ತೇವೆ ಅದರ ಮೇಲೆಯೇ ಮನಸ್ಸು ನಮ್ಮನ್ನು ಇಟ್ಟು ನಾವು ಊಟ ಮಾಡಿದ್ರೆ ಮಾತ್ರ ಅದು ಮೈಗೆ ಹಿಡಿಯುವುದು ಅಂತ ಒಂದು ಶಬ್ದ ನಾವೆಲ್ಲ ಹೇಳ್ತೇವೆ ನೋಡಿ. ಸಾಮಾನ್ಯವಾಗಿ ಮಾತಾಡುವಾಗ ಊಟ ಹಿಡಿಯುವುದಿಲ್ಲ ಮೈಗೆ ಅಂತ, ಇದು ಈ ತರ ಅಂದ್ರೆ ಮನಸ್ಸಿಟ್ಟು ನಾವು ಊಟವನ್ನು ಮಾಡ್ಬೇಕು ಅಂತ. ಹಾಗೆ ಆತ್ಮಾನಭಿ ಸಮೀಕ್ಷಾ ಅಂತ, ಅಂದ್ರೆ ನನಗೆ ಯಾವುದು ಒಳ್ಳೇದು ಅಂತ ನನಗೆ ಅರಿವು ಇರ್ತದೆ ಅದನ್ನೇ ತಕೊಳ್ಬೇಕು. ನನಗೆ ಒಳ್ಳೇದಿಲ್ಲ ಅಂತ ಅಂದ್ರೆ ನಮ್ಮ ನಮ್ಮ ದೇಹ ಪ್ರಕೃತಿಗೆ ಹೇಳುದು, ಒಳ್ಳೇದು ಅಂತ ಹೇಳಿದ್ರೆ ನನಗೆ ಯಾವ್ದೊಂದು ಆಗದೆ ಇರುವುದನ್ನು ತಕೊಂಡ್ರೆ ನನಗೆ ಜೀರ್ಣ ಅಷ್ಟು ಸರಿ ಇಲ್ಲ ಅಂತ ಸಂದರ್ಭದಲ್ಲಿ ನಾನು ಹೆವಿ ಫುಡ್ ತಕೊಳ್ಳುವಂತದ್ದಾಗ್ಲಿ, ಅಥವಾ ನನಗೆ ಯಾವುದೋ ಒಂದು ಆಗುದಿಲ್ಲ ಅಂತ ಗೊತ್ತಿದ್ದುಕೊಂಡು ಅಂತ ಆಹಾರವನ್ನು ನಾವು ತಕೊಳ್ಳದೇ ಇರಬೇಕು ಅಂತ ಹೇಳುವಂತದ್ದನ್ನು ಹೇಳ್ತಾರೆ. ಹೀಗೆ ಒಂದು ಈ 13 ವಿಷಯಗಳನ್ನು ಚರಕ ಸಂಹಿತೆಯಲ್ಲಿ ಕೂಡ ಅದನ್ನು ಹೇಳಿದ್ದಾರೆ. ಅಂದ್ರೆ ಉಷ್ಣವಾದ್ದು ಸ್ನಿಗ್ಧವಾದ ಔಷಧಿ ಮಾತ್ರವತ್ತಾಗಿ ತಕೊಳ್ಬೇಕು, ಈ ರೀತಿಯಾದಂತ ವಿಚಾರಗಳನ್ನು ಮಾಡಿಕೊಂಡು ನಾವು ಆಹಾರವನ್ನು ಸೇವಿಸಿದ್ರೆ ಅದುವೇ ಒಂದು ಔಷಧಿ ಆಗ್ತದೆ ಅಥವಾ ಅಂದ್ರೆ ದೇಹ ಪೋಷಣೆಯನ್ನು ಮಾಡ್ತದೆ. ಇದಕ್ಕೆ ವಿರುದ್ಧವಾಗಿ ನಾವು ತಕೊಂಡ್ರೆ ಯಾವ ಔಷಧಿಯನ್ನು ನಾವು ತಕೊಂಡ್ರು ಕೂಡ ಅದು ನಮಗೆ ಪ್ರಯೋಜನ ಆಗುದಿಲ್ಲ. ನೀವು ಒಂದು ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದ್ರಿ ಡಾಕ್ಟ್ರೆ, ಈಗ ಹೆವಿ ಫುಡ್ ಅಂತ ಹೇಳಿ, ಈ ಲಘು ಆಹಾರ ಮತ್ತು ಗುರು ಆಹಾರ, ಹಾಗಂದ್ರೆ ಏನು ಏನು ವ್ಯತ್ಯಾಸ ಇದೆ ಅದರಲ್ಲಿ? ಅದೇ, ಇಲ್ಲಿ ಲಘು ಗುರು ಅಂತ ಹೇಳಿದ್ರೆ ನಾವು ತೂಕದಲ್ಲಿ ಹೇಳುವಂತದಲ್ಲ, ಇಲ್ಲಿ ನಾವು ತೂಕ ಅಂತ ಅಂದ್ಕೊಳ್ಬಾರ್ದು. ನಾವು ಸಾಮಾನ್ಯವಾಗಿ ಮಾತಾಡುವಾಗ ಹೆವಿ ಫುಡ್ ಅಂತ ಹೇಳಿದ್ರೆ ಯಾವುದು ಭಾರ ಇರ್ತದೆ ಅಂತ ಆತರ ಅಲ್ಲ. ಇಲ್ಲಿ ಹೆವಿ ಫಾರ್ ಡೈಜೆಷನ್, ಲೈಟ್ ಫಾರ್ ಡೈಜೆಷನ್ ಅಂತ ನಮ್ಮ, ಅದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಆಗ್ತದೆ. ಯಾರಿಗೆ ಅದು, ಮತ್ತೆ ನಮ್ಮ ಸಂಸ್ಕೃತದಲ್ಲಿ ಹೇಳುದಾದ್ರೆ ಕ್ರೂರ ಕೋಷ್ಠ, ಮಧ್ಯಮ ಕೋಷ್ಠ, ಮೃದು ಕೋಷ್ಠ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಅವನವನ ಅಗ್ನಿಯ ಸಾಮರ್ಥ್ಯ ಅಥವಾ ಅವನವನ ಡೈಜೆಷನ್ ಏನು, ಡೈಜೆಸ್ಟಿವ್ ಪವರ್ ಏನಿದೆ, ಅದ್ರ ಮೇಲಿಂದ ಒಬ್ಬೊಬ್ಬನದ್ದು ವ್ಯತ್ಯಾಸ ಆಗ್ತದೆ. ಅವನಿಗೆ ಒಬ್ಬನಿಗೆ ಲಘುವಾದದ್ದು ಅತಿ ಲಘುವಾದದ್ದು, ಒಬ್ಬನ ಜೀರ್ಣಶಕ್ತಿ ಒಳ್ಳೆಯದು ಇರುವವನಿಗೆ ಲಘುವಾದದ್ದು, ಇನ್ನೊಬ್ಬನಿಗೆ ಗುರು ಅಂದ್ರೆ ಭಾರದ ಅಂದ್ರೆ ಹೆವಿ ಆಗಬಹುದು. ಈ ರೀತಿಯಲ್ಲಿ ಅಂದ್ರೆ ಈಗ ಸಣ್ಣ ಉದಾಹರಣೆ ಹೇಳುದಾದ್ರೆ, ಗೋಧಿ ಇದು ನಮಗೆ ಬೇಗನೆ ಡೈಜೆಸ್ಟ್ ಆಗುದಿಲ್ಲ, ನಮಗೆ ಬೇಗನೆ ಜೀರ್ಣ ಆಗುದಿಲ್ಲ. ಹಾಗೆ ಅಕ್ಕಿಯ ಪದಾರ್ಥಗಳಾಗ್ಲಿ ಅಥವಾ ರಾಗಿ ಆಗ್ಲಿ, ಇಂಥದ್ದು ಬೇಗನೆ ಜೀರ್ಣ ಆಗಿ ಅಸಿಮ್ಯುಲೇಷನ್ ಅಂತ ಹೇಳ್ತಾರೆ, ಅಂದ್ರೆ ನಮ್ಮ ದೇಹಕ್ಕೆ ಅದು ಹೀರುವಿಕೆ ಆಗ್ಲಿ ಅಥವಾ ಅದು ಮುಂದೆ ಮಾಡುವಂತ ಕೆಲಸಗಳನ್ನಾಗ್ಲಿ ಬೇಗ ಬೇಗ ಮಾಡ್ತದೆ. ಈ ದೃಷ್ಟಿಯಿಂದ ಗುರು ಆಹಾರ ಮತ್ತೆ ಅಂದ್ರೆ ಹೆವಿ ಫುಡ್ ಅಥವಾ ಲಘು ಆಹಾರ ಅಂತ ನಾವು ತಗೊಳ್ಬೇಕು. ಅಥವಾ ದ್ರವದ ಅಂಶವೇ ಜಾಸ್ತಿ ಇದ್ದದ್ದು ಲಘು ಅಂತ ಪರಿಗಣನೆ ಮಾಡಬಹುದು. ದ್ರವದಲ್ಲಿ ಕೂಡ ಬೇರೆ ಬೇರೆ ಸ್ವಲ್ಪ ಗಟ್ಟಿಯಾದ ವಿಚಾರಗಳು ಬರ್ತದೆ. ಅದರ ಒಂದು ಸಾಮಾನ್ಯ ಜ್ಞಾನ ಸಾಮಾನ್ಯವಾಗಿ ಗೊತ್ತಿರ್ತದೆ. ಅಂತೂ ಒಬ್ಬೊಬ್ರು ಅವರವರ ದೇಹಕ್ಕೆ ಅನುಗುಣವಾಗಿ ನಾವು ಅದನ್ನು ಯೋಚನೆ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಥಂಬ್ ರೂಲ್ನ ರೀತಿಯಲ್ಲಿ ಮಾತ್ರ ನಾವು ಹೇಳಲಿಕ್ಕೆ ಆಗ್ತದೆ ಹೊರತು, ಅವರವರಿಗೆ ಯಾವುದು ನಮಗೆ ಬೇಗನೆ ಆಹಾರ ಜೀರ್ಣ ಆಗುದಿಲ್ಲ ಅಂತ ಗೊತ್ತಿರ್ತದೆ, ಅದನ್ನು ಅವರು ಗುರು ಅಂತ ಪರಿಗಣನೆ ಮಾಡಿ ಹೆವಿ ಫುಡ್ ಅಂತ ತಿಳ್ಕೊಂಡು ಅಂತದನ್ನು ಕಡಿಮೆ ತಗೊಳ್ಬೇಕು. ಅಂದ್ರೆ ನೋಡಿ, ಈಗ ಅದಕ್ಕೊಂದು ಸಣ್ಣ ಒಂದು ಸೂತ್ರ ಹೇಳುದಾದ್ರೆ, ಗುರು ಆಹಾರಗಳನ್ನು ಅರ್ಧ ತೃಪ್ತಿ ಆಗುವಷ್ಟು ತಿಂದ್ರೆ ಸಾಕಾಗ್ತದೆ ಅಂತ. ಅಂದ್ರೆ ಅರ್ಧ ತೃಪ್ತಿ ಅಂದ್ರೆ ಇಲ್ಲಿ ಹೊಟ್ಟೆ ತುಂಬುದು ಅಂತ ನಾವು ಹೇಳ್ಬೋದು. ಈಗ ಹೆವಿ ಫುಡ್ ತಗೊಳ್ಳುವಾಗ ನಾವು ಅರ್ಧ ತೃಪ್ತಿ ಆಗುವಷ್ಟು ಅಂದ್ರೆ ಅರ್ಧದಷ್ಟು ಹೊಟ್ಟೆ ತುಂಬುವಷ್ಟು ನಾವು ತಗೊಂಡ್ರೆ ಸಾಕು. ಅದೇ ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ತದೆ. ಯಾಕಂದ್ರೆ ಅದನ್ನು ಪಚನ ಮಾಡ್ಲಿಕ್ಕೆ ಹೆಚ್ಚು ಸಮಯ ಬೇಕಾಗ್ತದೆ, ಅದನ್ನು ಪಚನ ಮಾಡ್ಲಿಕ್ಕೆ ಹೆಚ್ಚು ಎನರ್ಜಿ, ನಿಮ್ಮ ಶರೀರದಲ್ಲಿರುವಂತ ಎನರ್ಜಿಯನ್ನು ಅದು ಹೆಚ್ಚು ಸವೆಸಬೇಕಾಗ್ತದೆ, ಹೆಚ್ಚು ತಗೊಳ್ಬೇಕಾಗ್ತದೆ. ಅದರಿಂದ ಫುಲ್ ಈಗ ಯಾವುದೋ ಒಂದು ಆ ರೀತಿಯಾದಂತ ಹೆವಿ ಫುಡ್ ಅನ್ನು, ಗುರುವಾದಂತ ಆಹಾರವನ್ನು ನೀವು ಹೊಟ್ಟೆ ತುಂಬಾ ತಿಂದಾಗ ಮತ್ತೆ ಒಂದು ಅಜೀರ್ಣ ಆಗ್ತದೆ, ಅದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಉತ್ಪತ್ತಿ ಆಗ್ತದೆ. ಹೊಟ್ಟೆಯಲ್ಲಿ ಹುಳಿ ಬರುವಂತ ಅಸಿಡಿಟಿಯ ಪ್ರಮಾಣ ಹೆಚ್ಚಾಗ್ತದೆ, ಅದರಿಂದಾಗಿ ಮತ್ತೆ ರಕ್ತದಲ್ಲಿ ಅಸಿಡಿಟಿ ಹೆಚ್ಚಾಗ್ತದೆ. ಇದೆಲ್ಲ ಬೇರೆ ಬೇರೆ ರೀತಿಯಾದಂತ ವ್ಯಾಧಿಗಳಿಗೆ ಉತ್ಪತ್ತಿ ಆಗ್ತದೆ. ಹಾಗಾಗಿ ಇಲ್ಲಿ ಗುರುವಾದ ಆಹಾರವನ್ನು ಅರ್ಧ ತೃಪ್ತಿ ಅಂತ, ಲಘು ಆಹಾರ ನಾತಿ ತೃಪ್ತತಾ ಅಂತ ಹೇಳ್ತಾರೆ. ಅಂದ್ರೆ ಲೈಟ್ ಫುಡ್ ಗಳನ್ನು ಅತಿ ತೃಪ್ತಿ ಆಗುವಷ್ಟು ತಿನ್ನಬಾರ್ದು ಅಂತ, ಅಂದ್ರೆ ಮೀಡಿಯಂ ಮಧ್ಯಮ ರೀತಿಯಲ್ಲಿ ನಾವು ತಿನ್ಬೇಕು ಅಂತ ಹೇಳಿ, ಅತಿ ಕಡಿಮೆದನ್ನು ಸಹ ತಗೊಳ್ಬಾರ್ದು. ಅತಿ ಕಡಿಮೆ ಅಥವಾ ನಮ್ಮ ಉಪವಾಸ ಅಂತ ಹೇಳ್ಕೊಂಡು ಅಥವಾ ನಾವು ಈಗ ಕ್ರ್ಯಾಶ್ ಡಯಟಿಂಗ್ ಅಂತೆಲ್ಲ ಈಗಿನ ಹೊಸ ಶಬ್ದಗಳೆಲ್ಲ ನಮಗೆ ಗೊತ್ತಿದೆ. ಕೆಲವರೆಲ್ಲ ನಾನು ಅದು ಮಾಡ್ತೇನೆ ನನ್ನ ಫ್ಯಾಟ್ ಇಳಿಸ್ಲಿಕ್ಕೆ ಅಂತೇಳಿ, ಹಾಗೆ ಹೇಳ್ಕೊಂಡು ಹೀನ ಮಾತ್ರ ಕೂಡ ಅಷ್ಟು ಒಳ್ಳೇದಲ್ಲ. ಅತಿ ಮಾತ್ರ ಅಂತ ನಾನು ಇಲ್ಲಿ ಹೇಳ್ತಾ ಇರೋದು ಡೋಸೇಜ್ ಅಥವಾ ಪ್ರಮಾಣವನ್ನು ರೀತಿಯಲ್ಲಿ ಮಾತ್ರ ಅಂತ ಹೇಳ್ತಾ ಇರುವಂತದ್ದು ಎಲ್ಲರಿಗೂ ಅರ್ಥ ಆಗ್ಲಿಕ್ಕಾಗಿ, ಅತಿಯಾದ ಪ್ರಮಾಣದಲ್ಲಿ ಕೂಡ ಆಹಾರವನ್ನು ಸೇವಿಸುವಂತದ್ದು ಒಳ್ಳೇದಲ್ಲ ಅಂತ ಹೇಳುವ ರೀತಿಯಲ್ಲಿ ಆಹಾರದ ಪ್ರಮಾಣ ಮತ್ತು ಈ ಹೆವಿ ಲೈಟ್ನ ಒಂದು ವಿಚಾರವನ್ನು ನಾವು ಮಾಡಬಹುದು ಅಂತ ಅನಿಸ್ತದೆ. ಹಾಗೆ ನೋಡಿ, ಅಜೀರ್ಣ ಇದ್ದಾಗ ಜೀರ್ಣ ನಮಗೆ ತುಂಬಾ ಏನೋ ಯಾವುದೋ ರೀತಿಯಲ್ಲಿ ನಾವು ಹೆವಿ ಫುಡ್ ತಗೊಂಡಿದ್ರಿಂದಾಗಿ ಇರಬಹುದು, ಅಥವಾ ನಮಗೆ ಯಾವುದೇ ರೀತಿಯಲ್ಲಿ ನಮ್ಮ ಅಗ್ನಿ ಅಥವಾ ಡೈಜೆಷನ್ ನಮ್ಮ ಡೈಜೆಸ್ಟಿವ್ ಪವರ್ ಕಡಿಮೆ ಆಗಿದ್ದರಿಂದ ಇರಬಹುದು, ಅದರಿಂದಾಗಿ ನಾವು ತಗೊಂಡ ಆಹಾರ ಜೀರ್ಣ ಆಗಿರುವುದಿಲ್ಲ. ಅಂತ ಸಂದರ್ಭದಲ್ಲಿ ಔಷಧ ಅಂತ ಹೇಳಿದ್ರೆ ಲಂಘನವೇ ಔಷಧ ಅಂತ ಹೇಳ್ತಾರೆ. ಲಂಘನಂ ಪರಮೌಷಧಂ ಅಂತ ಅನೇಕ ಸಾಮಾನ್ಯ ಒಂದು ಉಲ್ಲೇಖ ಮಾಡಿದ್ದು ಅನೇಕರಿಗೆ ಇದರಲ್ಲಿ ಗೊತ್ತಿರಬಹುದು. ಹಾಗಾಗಿ ಈ ಜೀರ್ಣ ಆಗದೇ ಇದ್ದ ಸಂದರ್ಭದಲ್ಲಿ ಅಜೀರ್ಣ ಆದಲ್ಲಿ ಲಂಘನ ಮಾಡಬೇಕು. ಹಾಗೆ ಕೃಶವಾಗಿದ್ದಲ್ಲಿ ಅಥವಾ ತುಂಬಾ ಒಂದು ದೇಹದ ಪೋಷಣೆ ಅಗತ್ಯವಿದ್ದಲ್ಲಿ ಪೋಷಕವಾದಂತಹ ಆಹಾರಗಳನ್ನು ತಗೊಳ್ಬೇಕು. ಹೀಗೆ ಬೇರೆ ಬೇರೆ ಆಹಾರದ ಒಂದು ಯೋಜನೆಯಿಂದಾಗಿ, ಆಹಾರದ ಒಂದು ಪ್ಲಾನಿಂಗ್ನಿಂದಾಗಿ ನಮಗೆ ಆರೋಗ್ಯದ ಸಂಪತ್ತನ್ನು ಹೆಚ್ಚಿಸಿಕೊಳ್ಬಹುದು ಅಂತ ಹೇಳುವಂತದ್ದನ್ನು ಆಯುರ್ವೇದ ಹೇಳ್ತದೆ ಮತ್ತು ನಮ್ಮ ಭಾರತೀಯ ಚಿಂತನೆಯಲ್ಲಿ ಹಾಸುಹೊಕ್ಕಾಗಿರುವಂತದ್ದು. ಹಾಗೆ ಈ ಹೆವಿನೆಸ್ ಲೈಟ್ನೆಸ್ ಇದನ್ನು ನಾವು ಯೋಚನೆ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ. ಈ ಹಂತದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು, ನಾವು ಮಾಡುವಂತಹ ಒಂದು ಕೆಲಸ ಅಥವಾ ಶ್ರಮದ ಕೆಲಸ ಇದಕ್ಕೂ ನಮ್ಮ ಆಹಾರ ಕ್ರಮಕ್ಕೂ ಏನಾದ್ರು ಸಂಬಂಧ ಇದೆಯಾ? ಖಂಡಿತ ಉಂಟು. ನಮ್ಮ ದೈಹಿಕ ಶ್ರಮ ಆಗ್ಲಿ ಮಾನಸಿಕ ಶ್ರಮ ಆಗ್ಲಿ, ಮಾನಸಿಕ ಶ್ರಮ ಅಂದ್ರೆ ಇಂಟೆಲೆಕ್ಚುಯಲ್ ಏನು ಆಕ್ಟಿವಿಟೀಸ್ ಅಂತ ಹೇಳ್ತಾರೆ, ಅಂತದ್ದಿರ್ಲಿ ಎಲ್ಲದಕ್ಕೂ ಕೂಡ ಅದಕ್ಕೆ ಸಂಬಂಧಿಸಿ ಆಹಾರದ ಪದ್ಧತಿ ಖಂಡಿತವಾಗಿ ಇರ್ತದೆ. ಯಾಕೆಂತ ಹೇಳಿದ್ರೆ ಹೆಚ್ಚು ದೈಹಿಕವಾದಂತಹ ಶ್ರಮ ವಹಿಸುವಂತಹ ಕೆಲಸ ಮಾಡುವಾಗ ಆತನಿಗೆ ಹೆಚ್ಚು ಶಕ್ತಿಯ ಒಂದು ಅಗತ್ಯತೆ ಇರ್ತದೆ. ಅಂತ ಸಂದರ್ಭದಲ್ಲಿ ಅವನಿಗೆ ಹೆಚ್ಚು ಶಕ್ತಿ ಕೊಡುವಂತ ಗುರುವಾದ ಆಹಾರಗಳನ್ನು ನಾವು ಕೊಡುವಂತ ತಗೊಳ್ಬೇಕಾದಂತಹ ಅಗತ್ಯ ಇದೆ. ಹಾಗೆ ಹೇಳ್ಕೊಂಡು ದೈಹಿಕ ಶ್ರಮಕ್ಕಿಂತ ಹೆಚ್ಚು ಈ ರೀತಿಯಾದಂತಹ ಮಾನಸಿಕವಾದಂತಹ ಕೆಲಸಗಳು ಅಂದ್ರೆ ಇಂಟೆಲೆಕ್ಚುಯಲ್ ಆಕ್ಟಿವಿಟೀಸ್, ಉದಾಹರಣೆಗೆ ಈಗಿನ ಇದರಲ್ಲಿ ಹೇಳಿದ್ರೆ ಈಗ ಯಾರು ಒಂದು ಕಂಪ್ಯೂಟರ್ನ ಮುಂದೆ ಕೂತ್ಕೊಂಡು ಸಾಫ್ಟ್ವೇರ್ ಅಥವಾ ಇಂಥದ್ದು ಮಾಡ್ತಾರೆ, ಅಥವಾ ಅಧ್ಯಾಪನದ ಕೆಲಸ ಯಾರು ಮಾಡ್ತಾರೆ, ಅಥವಾ ವಿಜ್ಞಾನಿಗಳಿರ್ಬೋದು, ಈ ರೀತಿಯ ಅವರಿಗೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಆಹಾರ ಸಾತ್ವಿಕವಾದ ಆಹಾರ ಇರಬೇಕು. ಮತ್ತೆ ಸಾತ್ವಿಕ, ರಾಜಸ, ತಾಮಸಿಕ ಅಂತ ಹೇಳುವಂತ ಒಂದು ಮೂರು ಏನು ಮನಸ್ಸಿನ ಸ್ಥಿತಿಗಳಿದ್ದಾವೆ, ಅದಕ್ಕೆ ಸರಿಯಾಗಿ ಇರುವಂತಹ ಆಹಾರಗಳನ್ನು ತಗೊಳ್ಬೇಕು. ಸಾತ್ವಿಕವಾದ ಆಹಾರ ತಗೊಳ್ಬೇಕು ಮತ್ತು ಮನಸ್ಸಿನ ಉಲ್ಲಾಸ ಅಥವಾ ಮನಸ್ಸಿನ ಒಂದು ಅರಳುವಿಕೆಗೆ ಒಂದು ಲಘುವಾದ ಆಹಾರಗಳೇ ಹೆಚ್ಚಾಗಿ ಒಳ್ಳೇದು ಅಂತೇಳಿ. ಹಾಗೆ ದೈಹಿಕವಾದಂತಹ ಶ್ರಮ ಪಡುವಂತ ಒಂದು ಕೆಲಸಗಳನ್ನು ಮಾಡುವಾಗ ನಾವು ಸ್ವಲ್ಪ ಗುರುವಾದ ಆಹಾರಗಳನ್ನು ತಗೊಳ್ಳುವುದು ಒಳ್ಳೇದು ಅಂತ ಹೇಳುವಂತದ್ದು ಒಂದು ಚಿಂತನೆ ಇದೆ. ಇನ್ನೊಂದು ಪ್ರಶ್ನೆ ಅಂತ ಅಂದ್ರೆ, ಈಗ ಕೆಲವರಿಗೆ ಖಾರವೇ ಇಷ್ಟ ಆಗ್ಬಹುದು, ಇನ್ನು ಕೆಲವರಿಗೆ ಸಿಹಿ ಇಷ್ಟ ಆಗ್ಬಹುದು, ಹುಳಿ ಇಷ್ಟ ಆಗ್ಬಹುದು, ಅಥವಾ ಕಹಿ ಇಷ್ಟ ಆಗ್ಬಹುದು. ಈ ರುಚಿ ಮತ್ತು ಷಡ್ರಸಗಳು ಇವುಗಳ ಒಂದು ಸಮ್ಮಿಲನ ನಮ್ಮ ಆಹಾರದಲ್ಲಿ ಹೇಗಿರ್ಬೇಕು ಅಂತ? ತುಂಬಾ ಒಳ್ಳೆಯದಾದಂತ ಒಂದು ಪ್ರಶ್ನೆಯನ್ನು ನೀವೀಗ ಕೇಳಿದ್ದೀರಿ. ಮತ್ತು ಇದು ನಮ್ಮ ಭಾರತೀಯ ಒಂದು ಅಡಿಗೆ ಮನೆಯಲ್ಲಿ ಪ್ರತಿಯೊಬ್ಬ ಬುದ್ಧಿವಂತ ಮಹಿಳೆ ಸ್ವಲ್ಪ ಬುದ್ಧಿವಂತ ತಾಯಿ ಇದನ್ನು ದಿನನಿತ್ಯದ ಒಂದು ಅಡುಗೆಯಲ್ಲಿ ಉಪಯೋಗಿಸ್ತಾ ಇರುವಂತ ಒಂದು ಒಂದು ತಾಂತ್ರಿಕತೆ. ಹೆಚ್ಚ ಒಂದು ಧಾನ್ಯಗಳಿರ್ಬೋದು, ಯಾವುದೇ ಆಹಾರ ಪದಾರ್ಥಗಳಿರ್ಬೋದು, ಅದು ಆರು ರೀತಿಯಾದಂತ ರಸಗಳಿಂದ ಕೂಡಿದೆ, ಷಡ್ರಸಗಳಿಂದ ಕೂಡಿದೆ ಅಂತ ಹೇಳುವಂತದ್ದನ್ನು ನಾವು ಅನೇಕರಿಗೆ ಗೊತ್ತಿರ್ತದೆ. ಅದು ಅದು ಸ್ವಾದು, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ ಹೇಳ್ತಾರೆ. ಅಂದ್ರೆ ಸಿಹಿ ರಸ ಇರ್ತದೆ, ಆಮ್ಲ ಅಂದ್ರೆ ಹುಳಿ ರಸ ಒಂದು ಆಹಾರದಲ್ಲಿ ಅಂದ್ರೆ ಹುಳಿ ರಸಯುಕ್ತವಾದಂತಹ ಆಹಾರ ಇರ್ತದೆ, ಲವಣ ಉಪ್ಪಿನ ಅಂಶವಾಗಿರುವಂತ ಒಂದು ಆಹಾರ ಇರ್ತದೆ, ಹಾಗೆ ಕಟು ಕಟು ಅಂತ ಹೇಳಿದ್ರೆ ಇಲ್ಲಿ ಖಾರ ಅಂತ ಖಾರವಾದಂತ ಒಂದು ಆಹಾರ ಇರ್ತದೆ, ತಿಕ್ತ ಅಂತ ಹೇಳಿದ್ರೆ ಕಹಿಯಾದ ಒಂದು ವಸ್ತುಗಳು ಅನೇಕ ಇರ್ತವೆ, ಹಾಗೆ ಕಷಾಯ ಅಂದ್ರೆ ಒಂಥರ ಚೊಗರು ಒಗರು ರಸ ಇರುವಂತ ಇದು ಒಗರು ರಸ ಇರುವಂತಹ ಆಹಾರಗಳು. ಹೀಗೆ ಆರು ರೀತಿಯಾದಂತ ರಸಗಳು, ಷಡ್ರಸಗಳು ಅಂತ ಹೇಳ್ತಾರೆ. ತುಂಬಾ ಮುಖ್ಯವಾದಂತಹ ಕೆಲಸಗಳನ್ನು ಶರೀರದಲ್ಲಿ ಆರೋಗ್ಯವನ್ನು ಮತ್ತು ದೇಹ ಪೋಷಣೆಯನ್ನು ಮಾಡುವಲ್ಲಿ ತುಂಬಾ ಮುಖ್ಯವಾದಂತ ಒಂದು ಕೆಲಸವನ್ನು ನಿರ್ವಹಿಸ್ತವೆ. ಅದಕ್ಕೆ ಈ ಆರು ರಸಗಳು ಇರಬೇಕು ಒಬ್ಬನ ಆಹಾರದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮಾದರಿಯಾದಂತ ಆಹಾರ ಪದ್ಧತಿ ಅಂತ ಹೇಳಿದ್ರೆ ನಿತ್ಯಂ ಸರ್ವರಸಾಭ್ಯಾಸ ಅಂತ ವಾಗ್ಭಟ ಹೇಳ್ತಾನೆ. ಅಂದ್ರೆ ಎಲ್ಲ ರಸಗಳು ನಿತ್ಯವೂ ನಾವು ಸೇವಿಸಬೇಕು ಅಂತ, ಆದಾಗ ಮಾತ್ರ ನಮ್ಮ ಒಂದು ಆರೋಗ್ಯ ಮತ್ತು ದೇಹದ ಪೋಷಣೆ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗ್ತದೆ, ಸರ್ವತೋಮುಖವಾದಂತ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ. ನಿತ್ಯಂ ಸರ್ವರಸಾಭ್ಯಾಸ ಅಂತ ವಾಗ್ಭಟನ ಒಂದು ಚಿಂತನೆಯನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದಾದ್ರೆ, ಹಾಗೆ ಅದಕ್ಕೆ ಪೂರಕವಾಗಿ ಬರೀ ಒಂದು ರುಚಿ ಮಾತ್ರ ಇದ್ದ ಒಂದು ಅಡುಗೆಯನ್ನು ಊಟ ಮಾಡುದು ಅದು ಅಷ್ಟು ಒಳ್ಳೇದಲ್ಲ ಅಂತ ಹೇಳುವಂತದ್ದು. ಒಂದು ಊಟದಲ್ಲಿ ಕನಿಷ್ಠ ಎರಡು ಮೂರು ರೀತಿಯಾದಂತ ಒಂದು ರುಚಿ ಈ ಷಡ್ರಸಗಳ ಆಧಾರದಲ್ಲಿ ನಾನು ಹೇಳ್ತಾ ಇರುವಂತದ್ದು ಇದ್ರೆ ಅದು ಒಳ್ಳೇದು. ಎಲ್ಲವೂ ಸರ್ವರಸಗಳು ಇದ್ರೆ ಅದು ಒಂದು ಶ್ರೇಷ್ಠವಾದಂತ ಒಂದು ಮಾದರಿಯಾದಂತ ಊಟದ ಪದ್ಧತಿ ಅಂತ ಹೇಳ್ಬೋದು. ಅದಕ್ಕೆ ಒಂದು ನೋಡಿ ಹೀಗೆ ಹೇಳ್ತಾರೆ ನೋಡಿ, ಏಕರಸಾಭ್ಯಾಸೋ ದೌರ್ಬಲ್ಯಕರಾಣಾಂ ಶ್ರೇಷ್ಠ, ಸರ್ವರಸಾಭ್ಯೋ ಬಲಕರಾಣಾಂ. ಅಂದ್ರೆ ಎಲ್ಲ ರಸಗಳು ಇರುವಂತದ್ದು ಬಲವನ್ನು ಹೆಚ್ಚಿಸುವಂತದ್ದು, ಏಕರಸದ ಅಭ್ಯಾಸ ಮಾಡಿದಾಗ ಅದು ದೌರ್ಬಲ್ಯವನ್ನು ಉಂಟು ಮಾಡ್ತದೆ ಅಂತ ಹೇಳುವಂತ ಒಂದು ಮಾತಿನ ಪ್ರಕಾರ ಈ ರಸಗಳ ಒಂದು ವಿಂಗಡಣೆ ಮಾಡಿದೆ. ಹಾಗೆ ನಮ್ಮ ಆಯುರ್ವೇದದ ರೀತಿಯಲ್ಲಿ ವಾತ, ಪಿತ್ತ, ಕಫ ಈ ಮೂರು ಮುಖ್ಯ ಅಂಶಗಳೇ ಶರೀರದ ಎಲ್ಲ ಒಂದು ಇದನ್ನು ನಿಯಂತ್ರಿಸ್ತದೆ ಅಂತ ಹೇಳುವ ರೀತಿಯಲ್ಲಿ ಕೂಡ ತತ್ರ ಆದ್ಯ ಮಾರುತಂ ಗ್ನಂತಿ ರಯಸ್ತಿಕ್ ಪ್ರಾದಹೆ ಕಫಂ ಕಷಾಯ ತಿಕ್ತ ಮಧುರಾಹ ಪಿತ್ತಮನ್ಯೇತ್ ಕುರುವತೆ ಅಂತ ಹೇಳ್ತಾರೆ. ಅಂದ್ರೆ ಈ ಮೊದಲಿನ ಮೂರು ರಸಗಳು ವಾತವನ್ನು ಕಡಿಮೆ ಮಾಡ್ತದೆ, ಮತ್ತಿನ ಮೂರು ರಸಗಳು ಕಟು ತಿಕ್ತ ಕಷಾಯಗಳು, ಇದು ಕಫವನ್ನು ನಿವಾರಿಸ್ತದೆ. ಶರೀರದಲ್ಲಿರುವಂತ ಕಫ ಅಂತ ಹೇಳಿದ್ರೆ ನಮಗೆ ಸಿಂಬಳ ಅಂತ ಪಕ್ಕನೆ ಕಾಣ್ತದೆ, ಅಷ್ಟೇ ಅಲ್ಲ. ಕಫ ಅಂತ ಹೇಳಿದ್ರೆ ಶರೀರದಲ್ಲಿರುವಂತ ಎಲ್ಲ ಹಿಡಿದಿಟ್ಟುಕೊಳ್ಳುವಂತ ವಿಚಾರಗಳಿರಲಿ ಅಥವಾ ಶರೀರದ ಜೋಡಿಸುವಿಕೆ, ಇದೆಲ್ಲ ಕಫದ ಒಂದು ಕೆಲಸ ಅಂತ ಹೇಳ್ತಾರೆ. ಹಾಗಾಗಿ ಮತ್ತಿನ ಮೂರು ರಸಗಳು ಕಟು ತಿಕ್ತ ಕಷಾಯ, ಅದು ಶ್ಲೇಷ್ಮ ಅಥವಾ ಕಫವನ್ನು ಹೋಗಲಾಡಿಸ್ತದೆ ಅಂತ. ಹಾಗೆ ಕಷಾಯ ತಿಕ್ತ ಮಧುರ ರಸಗಳು ಇದು ಪಿತ್ತವನ್ನು ಕಡಿಮೆ ಮಾಡ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಯಾರಿಗೆ ಪಿತ್ತದ ಸಮಸ್ಯೆ ಅಂದ್ರೆ ದಾಹ ಇದೆ ಅಥವಾ ಶರೀರ ಒಂದು ತುಂಬಾ ಉರಿ ಉರಿ ಆಗ್ತದೆ ಅಂತವರು ಸೊಗರು ರಸ ಇರುವಂತದ್ದಾಗ್ಲಿ, ಕಹಿ ರಸ ಇರುವಂತದ್ದಾಗ್ಲಿ, ಅಥವಾ ಮಧುರವಾದ ಸಿಹಿ ರಸ ಇರುವಂತ ಆಹಾರವನ್ನು ತೆಕ್ಕೊಳ್ತಾ ಇದ್ರೆ ಬೇರೆ ಔಷಧಿಯೇ ಬೇಕಾಗಿಲ್ಲ ಅಂತ. ಇಷ್ಟನ್ನು ಉಪಯೋಗಿಸ್ತಾ ಇದ್ರೆ ತನ್ನಿಂತಾನೆಗೆ ಅವನಿಗೆ ಆಗಿರುವಂತ ಶರೀರದ ಒಂದು ಪಿತ್ತದ ಪ್ರಕೋಪ ಅಂದ್ರೆ ಆ ಅಸಿಡಿಟಿ ಅಂತ ನಾವೀಗ ಹೀಗೆ ಹೇಳುದಾದ್ರೆ ಹೇಳ್ಬಹುದು, ಅಥವಾ ಅದರಿಂದಾಗಿ ರಕ್ತ ಕೂಡ ಅಸಿಡಿಟಿ ಆಗಿಬಿಡ್ತದೆ. ಈಗ ಇತ್ತೀಚೆಗೆ ಲ್ಯಾಬ್ ಟೆಸ್ಟ್ಗಳಲ್ಲಿ ಪಿಎಚ್ ಬ್ಲಡ್ಡಿನ ಪಿಎಚ್ ಅನ್ನು ನೋಡುವಂತ ಅಂದ್ರೆ ರಕ್ತದ ಒಂದು ಆಮ್ಲೀಯತೆಯನ್ನು ನೋಡುವಂತ ಪದ್ಧತಿ ಕೂಡ ಇತ್ತೀಚೆಗೆ ಶುರು ಆಗಿದೆ. ಆಧುನಿಕ ವಿಜ್ಞಾನದಲ್ಲಿ ಕೂಡ ಅಂತ ಶುರು ಆಗಿದೆ. ಅಂದ್ರೆ ಅದು ಸಾಮಾನ್ಯ ಹೀಗೆ ಹೇಳುದಾದ್ರೆ ಆಯುರ್ವೇದದ ರೀತಿಯಲ್ಲಿ ನೋಡೋದಾದ್ರೆ ಪಿತ್ತ ಅಂತ ಹೇಳ್ಬಹುದು. ಹೀಗೆ ವಾತದಿಂದ ಪ್ರಕೋಪ ಆಗಿದ್ರೆ ನೋಡಿ, ಆಗ ಔಷಧಿಯೇ ತಗೊಳ್ಬೇಕಾಗಿಲ್ಲ. ಸುರುವಿನ ಮೂರು ಸ್ವಾದು ಆಮ್ಲ ಲವಣ ಯಾವುದು ಒಂದು ಈ ರೀತಿಯಾದಂತಹ ನಮ್ಮ ಆಹಾರದಲ್ಲಿ ಆ ರಸಗಳಿರುವಂತಹ ಆಹಾರವನ್ನು ನಾವು ಜೋಡಿಸಿಕೊಂಡ್ರೆ ತನ್ನಿಂತಾನೆಗೆ ಅದು ಒಂದು ತಹಬಂದಿಗೆ ಬರ್ತದೆ, ಹತೋಟಿಗೆ ಬರ್ತದೆ. ಆಗ ಔಷಧಿ ತೆಕ್ಕೊಳ್ಳುವ ಒಂದು ಪ್ರಮೇಯವೇ ಬರುವುದಿಲ್ಲ. ಹಾಗಾಗಿ ಅಲ್ಲಿ ಕೂಡ ಆಹಾರವೇ ಔಷಧ ಆಗ್ತದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಅಂದ್ರೆ ಆಹಾರದ ರಸ ಷಡ್ರಸಗಳ ಒಂದು ಹಿನ್ನೆಲೆಯಲ್ಲಿ ಕೂಡ ನಾವು ಅದರಲ್ಲೇ ಆಹಾರವನ್ನು ಯೋಜನೆ ಮಾಡಿಕೊಳ್ಳೋದ್ರಿಂದ ನಮಗೆ ಆರೋಗ್ಯದ ಒಂದು ಭಾಗ್ಯ ಲಭಿಸಲಿಕ್ಕೆ ಕಾರಣ ಆಗ್ತದೆ. ಅಲ್ಲಿ ಕೂಡ ಆಹಾರಮೇವ ಬಹಿಷಜ್ಜಂ ಅಂತ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಪ್ರಮುಖವಾದಂತಹ ವಿಷಯ ಋತುಚರ್ಯಕ್ಕೆ ಸಂಬಂಧಪಟ್ಟಂತಹದ್ದು, ಋತುಗಳಿಗೆ ಅನುಗುಣವಾಗಿ ನಮ್ಮ ಆಹಾರ ಪದ್ಧತಿ ಇರಬೇಕು ಅಂತ ಹೇಳಿ, ಇದರ ಒಂದು ಮಹತ್ವ ಏನು? ಖಂಡಿತ ಶ್ಯಾಮಪ್ರಸಾದ್ ಅವರೇ, ಇದು ಹೇಗೆ ಅಂತ ಹೇಳಿದ್ರೆ ಈ ತುಂಬಾ ಮುಖ್ಯ ವಿಷಯ. ಇತ್ತೀಚೆಗೆ ಆಹಾರದ ಹೆಚ್ಚು ಕಡಿಮೆ ಮಾಡಬೇಕು, ಚಳಿ ಇದ್ದಾಗ, ಸೆಕೆ ಇದ್ದಾಗ ಅಥವಾ ಮಳೆಗಾಲದಲ್ಲಿ ಅಂತ ಹೇಳುವಂತದ್ದು ಒಂದು ಮುಖ್ಯ ಅಂಶವೇ. ಅದು ಋತುಚರ್ಯ ಅಂತ ನಮ್ಮ ಆಯುರ್ವೇದದ ಸಂಹಿತೆಗಳಲ್ಲೆಲ್ಲ ಹೇಳ್ತಾರೆ. ಅಂದ್ರೆ ಒಂದೊಂದು ಋತುವಿಗೆ ಸರಿಯಾಗಿ ಆ ಸಮಯದಲ್ಲಿ ಆಹಾರ ಪದ್ಧತಿ ಆಗ್ಲಿ, ನಮ್ಮ ಚಟುವಟಿಕೆಗಳು ಆಹಾರ ವಿಹಾರ ಅಂತ ಹೇಳ್ತಾರೆ, ಹಾಗೆ ಹೇಳ್ತಾರೆ. ಅಂದ್ರೆ ಈಗ ನೋಡಿ, ವರ್ಷವನ್ನು ಎರಡಾಗಿ ನಾವು ಭಾಗ ಮಾಡಿಕೊಂಡ್ರೆ ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ ಹೇಳ್ತಾರೆ. ಈಗ ದಕ್ಷಿಣಾಯನ ಆಡಿದೆ ಅಂದ್ರೆ ದಕ್ಷಿಣ ಭಾಗದಲ್ಲಿ ಸೂರ್ಯನ ಚಲನೆ ಅಥವಾ ಸೂರ್ಯನದು ಈಗ ಪ್ರಖರತೆ, ಈಗ ದಶಂಬರ 21 ತನಕ ಸೂರ್ಯನ ಮತ್ತೆ ಪ್ರಖರತೆ ಕಡಿಮೆ ಕಡಿಮೆ ಆಗ್ತಾ ಹೋಗುದು. ಹಾಗೆ ದಕ್ಷಿಣಾಯನದಲ್ಲಿ ಆ ಸಂದರ್ಭದಲ್ಲಿ ಮನುಷ್ಯನ ಅಗ್ನಿ ಹೆಚ್ಚಾಗ್ತಾ ಹೋಗ್ತದೆ ಅಂತ ಲೆಕ್ಕ. ಅಂದ್ರೆ ನಮ್ಮ ಡೈಜೆಸ್ಟಿವ್ ಪವರ್ ಹೆಚ್ಚಾಗ್ತಾ ಹೋಗ್ತದೆ. ಅಂದ್ರೆ ಮಳೆಗಾಲದಲ್ಲಿ ಅತಿ ಕಡಿಮೆ ಇರ್ತದೆ. ಮುಂದೆ ಮುಂದೆ ಈಗ ಜೂನ್ ನಿಂದ ನಂತರ ಮುಂದೆ ಮುಂದೆ ಬಂದ ಹಾಗೆ ನಮಗೆ ಈಗ ಅದನ್ನು ಸಾಮಾನ್ಯವಾಗಿ ನಾವು ಯೋಚನೆ ಮಾಡಿದಾಗ ನಮಗೆ ನೋಡಿ ಅದು ಅರ್ಥ ಆಗ್ತದೆ. ಆ ಮಳೆಗಾಲದ ಸಮಯದಲ್ಲಿ ಎಲ್ಲ ಸಮಸ್ಯೆಗಳು ಜಾಸ್ತಿ, ಏನು ಶೀತ ಇದಾಗುವಂತದ್ದು ಇದೆಲ್ಲ. ಯಾಕಂದ್ರೆ ನಮ್ಮ ಒಳಗಿನ ಅಗ್ನಿ ಸರಿ ಇಲ್ಲದೆ ಇರೋದ್ರಿಂದಾಗಿ ಅಥವಾ ನಮ್ಮ ಮೆಟಬಾಲಿಸಮ್ ಸರಿ ಇಲ್ಲದೆ ಇರುವುದು ಅಥವಾ ವೀಕ್ ಆಗಿರುವುದ್ರಿಂದ ಹಾಗಾಗ್ತದೆ. ಆ ವೀಕ್ ಆಗಿರುವಂತ ಸಮಯದಲ್ಲಿ ನೀವು ಬೇಕಾಬಿಟ್ಟಿ ಆಹಾರಗಳನ್ನು ತೆಕ್ಕೊಂಡಾಗ ಅಜೀರ್ಣ ಖಂಡಿತವಾಗಿ ಅದು ಅಜೀರ್ಣ ಆಗಿ ಆಗ್ತದೆ ನೋಡಿ. ಹಾಗಾಗಿ ನಾವು ಹೇಳ್ತಾರೆ ದಕ್ಷಿಣಾಯನದಲ್ಲಿ ಮುಂದೆ ಮುಂದೆ ಈಗ ಚಳಿ ಈ ಕಾಲದವರೆಗೆ ಸಾಮಾನ್ಯ ದಶಂಬರ ಜನವರಿ 14 ಅಂತ ಮತ್ತೆ ಉತ್ತರಾಯಣ ಶುರು ಆಗುವುದು ಅಂತ ಹೇಳಿ ಲೆಕ್ಕ ಹಾಕಿದ್ರೆ ಅಲ್ಲಿ ತನಕ ನಾವು ಮೊದಲು ಕಡಿಮೆ ಲಘುವಾದ ಆಹಾರಗಳು ತೆಕ್ಕೊಳ್ಬೇಕು. ಅಥವಾ ಅದು ಲಘು ಇಲ್ಲಿ ಪ್ರಮಾಣದಲ್ಲಿಯೂ ಲಘುವಾಗಿರ್ಬೋದು ಅಥವಾ ಆಹಾರದ ಒಂದು ಏನು ಅದರ ಸತ್ವದಲ್ಲಿಯೂ ಲಘುವಾಗಿರ್ಬೋದು ಅಂತ ಆಹಾರಗಳನ್ನೇ ಸೇವನೆ ಮಾಡಬೇಕು ಅಂತ ಹೇಳುವಂತದ್ದು. ಈಗ ಈಗ ನಮಗೆ ಗೊತ್ತಾಗ್ತದೆ ಸಾಮಾನ್ಯ ಜನರಿಗೆ. ನಮಗೆ ಯೋಚನೆ ಮಾಡಿದಾಗ ಈ ಚಳಿಗಾಲದಲ್ಲಿ ನೋಡಿ ಹಸಿವೆ ಜಾಸ್ತಿ ಆಗ್ತದೆ, ಬೇಗ ಬೇಗ ಹಸಿವೆ ಆಗ್ತದೆ. ಎಷ್ಟು ಊಟ ಮಾಡಿದ್ರು ಮತ್ತೆ ಪುನಃ ಸ್ವಲ್ಪ ಹೊತ್ತಿನಲ್ಲಿ ಹಸಿವೆ ಆಗ್ತದೆ ಅಂತ ಹೇಳುವಂತದ್ದು ಸಾಮಾನ್ಯ. ಯಾಕಂತ ಹೇಳಿದ್ರೆ ಈ ಹೊರಗಿನ ಚಳಿಯನ್ನು ತಡಿಲಿಕ್ಕೋಸ್ಕರ ಒಳಗೆ ಮೆಟಬಾಲಿಸಮ್ ಜಾಸ್ತಿ ಆಗ್ತದೆ ಮತ್ತು ಹೀಟ್ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳುವಂತ ನಾವು ಆಧುನಿಕ ದೃಷ್ಟಿಕೋನದಿಂದ ಯೋಚನೆ ಮಾಡಿದ್ರು ಕೂಡ ಅದು ಆಗ ದೇಹದಲ್ಲಿ ತನ್ನಷ್ಟಕ್ಕೆ ಅಗ್ನಿಯಾದ ಒಂದು ಪ್ರಚೋದನೆ ಅಥವಾ ಪ್ರಜ್ವಲನೆ ಜಾಸ್ತಿ ಆಗ್ತದೆ ಅಂತ. ಈ ದೃಷ್ಟಿಯಲ್ಲಿ ಕೂಡ ದಕ್ಷಿಣಾಯನದಲ್ಲಿ ಉತ್ತರಾಯಣದಲ್ಲಿ ನಾವು ಹಾಗೆ ಉತ್ತರಾಯಣದಲ್ಲಿ ಮತ್ತೆ ಮತ್ತೆ ಬೇಸಿಗೆ ಬೇಸಿಗೆ ಬರ್ತಾ ಇದ್ದ ಹಾಗೆ ನಮಗೆ ನಮ್ಮ ಆಹಾರ ಲಘುವಾಗಿ ತಗೊಳ್ಬೇಕು ಅಂತ. ಚಳಿಗಾಲದಿಂದ ಬೇಸಿಗೆ ಕಡೆಗೆ, ಜೂನ್ನ ಕಡೆಗೆ ನಾವು ಹೋಗುವಾಗ ಲಘುವಾದ ಆಹಾರಗಳನ್ನು ತಗೊಳ್ಬೇಕು ಅಂತ. ನೋಡಿ, ದಕ್ಷಿಣದಲ್ಲಿ ವರ್ಷ ಋತು ಉಂಟು. ವರ್ಷ ಋತು ಅಂದ್ರೆ ಮಳೆಗಾಲದ ಸಂದರ್ಭದಲ್ಲಿ, ಆಗ ಆ ಸಂದರ್ಭದಲ್ಲಿ ನಾವು ಲಘು ಮತ್ತು ಉಷ್ಣ ಇರುವಂತಹ ಆಹಾರಗಳನ್ನು ಸೇವಿಸಬೇಕು. ನಾವು ಆ ಸಮಯದಲ್ಲಿ ಕೋಲ್ಡ್ ವಸ್ತುಗಳು ಅಥವಾ ತುಂಬಾ ತಂಪಾಗಿರುವಂತಹ ವಸ್ತುಗಳಾಗ್ಲಿ ಆಗ್ಲೇ ಹೇಳಿದಾಗ ನಾನು ಗುರುವಾದ ಆಹಾರಗಳನ್ನು ತಗೊಂಡ್ರೆ ಮತ್ತೆ ಸಮಸ್ಯೆಗಳು ಹೆಚ್ಚಾಗ್ತದೆ. ನಂತರ ಶರದ್ ಋತು ಬರ್ತದೆ, ಆ ಸಮಯದಲ್ಲಿ ನಿಮಗೆ ಮಧ್ಯಮವಾದಂತಹ ಒಂದು ಸ್ಥಿತಿ ಬರ್ತದೆ. ಆಗ ಸ್ವಲ್ಪ ತುಪ್ಪವಾಗ್ಲಿ ಎಣ್ಣೆ ಆಗ್ಲಿ ಸ್ವಲ್ಪ ಸ್ನಿಗ್ಧವಾಗಿರುವಂತ ಪಸೆಯ ಅಂಶಗಳಿರುವಂತ ಮತ್ತು ಶೀತವಾದಂತ ಆಹಾರಗಳು, ಶೀತ ವೀರ್ಯ ಅಂತ ಇಲ್ಲಿ ಹೇಳುದು, ಅದರ ಪೊಟೆನ್ಸಿಯ ಒಂದು ತಂಪು ಅಂತ ದೃಷ್ಟಿಯಲ್ಲಿ ಹೇಳುದಾದ್ರೆ ಆ ರೀತಿಯಾದ ಅಂತ ಆಹಾರಗಳು, ಅದು ರಾಗಿ ಇರ್ಬೋದು ಅಥವಾ ಹೆಸರು ಕಾಳು ಇತ್ಯಾದಿಗಳಿರ್ಬೋದು ಅಥವಾ ತುಪ್ಪ ಮತ್ತು ತುಪ್ಪದಿಂದ ಮಾಡಿದಂತ ವಸ್ತುಗಳು ಇರ್ಬೋದು, ಇಂಥದ್ದನ್ನು ನಾವು ತಗೊಳ್ಬಹುದು ಅಂತ. ಈಗ ನೋಡಿ, ಈಗ ಹೇಮಂತ ಋತು ಇನ್ನೀಗ ಶುರು ಆಗಿಬಿಡ್ತದೆ. ಆಗ ಹೆಚ್ಚು ಶರೀರದಲ್ಲಿ ಅಗ್ನಿ ಪ್ರಖರತೆ ಅನ್ನುವಂಥದ್ದು, ಆಗ ನಾವು ಶರೀರದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುವಂತ ಮತ್ತು ಏನು ಈ ಚಳಿಯನ್ನು ತಡ್ಕೊಳ್ಳುವಂತ ಅಂದ್ರೆ ಆಗ ಪಸೆಯ ವಸ್ತುಗಳು ಅಂದ್ರೆ ಸಿದ್ಧವಾದಂತ ವಸ್ತುಗಳನ್ನು ಹೆಚ್ಚು ಸೇವಿಸಬೇಕು. ಎಣ್ಣೆ ಕಾಳುಗಳು ಈ ತರದ್ದು ಆಹಾರಗಳನ್ನು ಸೇವಿಸೋದ್ರಿಂದ ನಮ್ಮ ಒಂದು ಆರೋಗ್ಯವನ್ನು ಹೆಚ್ಚು ಚೆನ್ನಾಗಿ ಇಟ್ಕೊಳ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು. ಇಲ್ಲದಿದ್ರೆ ಏನಾಗ್ತದೆ, ನಮ್ಮ ಬಾಡಿಗೆ ಅದು ಒಂಥರ ಕುಪೋಷಣೆ ಅಂತ, ಮಾಲ್ ನರಿಶ್ಮೆಂಟ್ ಅಂತ ಹೇಳಿದ ರೀತಿಯಲ್ಲಿ ಆಗುವ ಸಾಧ್ಯತೆಗಳಿದೆ ಅಂತ. ನನಗೆ ಚಳಿಗಾಲದಲ್ಲಿ ಕೂಡ ನಾನು ಬರೀ ದ್ರವ ಆಹಾರಗಳು ಅಥವಾ ಬರೀ ಲೈಟ್ ಫುಡ್ ಅಂತ ಹೇಳಿಕೊಂಡು ಹೇಳಿದಾಗ ನಿಮಗೆ ಮತ್ತೆ ಪುನಃ ಒಂದೊಂದು ಸಮಸ್ಯೆಗಳು, ನಮ್ಮ ಆಯುರ್ವೇದ ಪ್ರಕಾರ ಆಗ ವಾತದ ಅಂಶ ಹೆಚ್ಚಾಗ್ತದೆ. ಕಡಿಯೋದು ನಾವು ಉಪವಾಸ ಅಂದ್ರೆ ಸರಿಯಾದ ರೀತಿಯಾದ ಆಹಾರ ಪ್ರಮಾಣಬದ್ಧವಾಗಿ ನಾವು ತಗೊಳ್ಳದಿದ್ರೆ ಅಂತ ಹೇಳ್ತೇವೆ. ಹಾಗೆ ಶಿಶಿರ ಋತುವಿನಲ್ಲಿ ಕೂಡ ಹೇಮಂತ ಋತುವಿನಲ್ಲಿ ಇದ್ದ ಹಾಗೆ ಚಳಿಯ ಭಾಗ ಇರುವುದರಿಂದ ಆ ಸಂದರ್ಭದಲ್ಲಿ ಸಾಮಾನ್ಯ ಅದೇ ರೀತಿಯಾದಂತಹ ಅಭ್ಯಾಸವನ್ನು ಜನವರಿ ಫೆಬ್ರವರಿಯ ಅಂದಾಜಿನಲ್ಲಿ ಅದೇ ರೀತಿಯಾದ ಹೇಮಂತ ಋತುವಿನಲ್ಲಿ ಮಾಡಿದೆ ಒಂದು ಮಧ್ಯಮವಾದಂತಹ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ವಸಂತ ಋತುವಿನಲ್ಲಿ ಕೂಡ ಮತ್ತೆ ವಸಂತ ಋತುವಿನಲ್ಲಿ ಕಫದ ವಿಲಯನ ಆಗ್ತದೆ ಅಂತ ಆಯುರ್ವೇದದಲ್ಲಿ ಹೇಳುದು. ಅಂದ್ರೆ ಶರೀರದಲ್ಲಿ ಮತ್ತೆ ಪುನಃ ಪಾಚಕ ಅಗ್ನಿ ಅಥವಾ ಡೈಜೆಸ್ಟಿವ್ ಪವರ್ ಏನಾಗ್ತದೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ಗ್ರೀಷ್ಮ ಋತುವಿನಲ್ಲಿ ಅತಿ ಲಘುವಾದ ಆಹಾರಗಳನ್ನು ತಗೊಳ್ಬೇಕು ಅಂತ. ಹೀಗೆ ಒಂದೊಂದು ಋತುಗಳಿಗೆ ಅನುಗುಣವಾಗಿ ಕೂಡ ಆಹಾರದ ಪದ್ಧತಿಯನ್ನು ನಾವು ಒಂದು ಪ್ಲಾನಿಂಗ್ ಮಾಡುವಂತದ್ದು ಉಂಟಲ್ಲ, ಅದು ಅತ್ಯಂತ ಮುಖ್ಯ. ಒಬ್ಬ ವೈದ್ಯನ ಕಡೆಯಿಂದಲೂ ಅದು ಮುಖ್ಯ. ಎಲ್ಲದಕ್ಕಿಂತ ಹೆಚ್ಚು ನಾವು ಏನಿದ್ದೇವೆ, ನಾವು ಜನಸಾಮಾನ್ಯರು ಕೂಡ ಅದಕ್ಕೆ ಸರಿಯಾಗಿ ಒಂದು ನಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೇದು ಅಂತ ಹೇಳುವಂತ ಒಂದು ಅಭಿಪ್ರಾಯ. ಡಾಕ್ಟರ್, ಈಗ ನಮ್ಮ ಆಹಾರದಲ್ಲಿ ನೀರು ಮತ್ತು ದ್ರವ ಆಹಾರಗಳು ಇವುಗಳ ಒಂದು ಪ್ರಾಮುಖ್ಯತೆ ಏನು, ಎಷ್ಟರ ಮಟ್ಟಿಗೆ ಅವುಗಳನ್ನು ನಾವು ಸೇರಿಸಿಕೊಳ್ಬೇಕು? ಇದು ಅಂತೂ ತುಂಬಾ ಒಂದು ಅತ್ಯಂತ ಪ್ರಮುಖವಾದಂತ ವಿಷಯ. ಯಾಕೆಂತ ಹೇಳಿದ್ರೆ ನೀರಿನಷ್ಟು ಮುಖ್ಯಪಟ್ಟ ವಿಷಯ ಬೇರೆ ಏನಿಲ್ಲ. ಯಾಕೆಂತ ಹೇಳಿದ್ರೆ ಹೇಳ್ತಾರೆ, ಪಾನೀಯಂ ಪ್ರಾಣಿನಾಂ ಪ್ರಾಣ ವಿಶ್ವಮೇವಚ ತನ್ಮಯಂ ನಹಿ ತೋಯಾ ದಿನಾವೃತ್ತಿ ಸ್ವಸ್ಥಸ್ಯ ವ್ಯಾಧಿತಸ್ಯವಾ ಅಂತ ಅಷ್ಟಾಂಗ ಹೃದಯದಲ್ಲಿ ಹೇಳ್ತಾರೆ. ಅಂದ್ರೆ ವಾಗ್ಭಟ ಹೇಳ್ತಾನೆ, ಇದು ಈ ನೀರು ಅಂತ ಹೇಳುವಂತದ್ದು ಉಂಟಲ್ಲ ಪ್ರಾಣಿಗಳಿಗೆ ಅದರ ಮತ್ತು ಜಗತ್ತಿಗೆ ಅದು ಅತ್ಯಂತ ಒಂದು ಪ್ರಾಣ ವಿಷಯ ಅಂತ. ಅಂದ್ರೆ ಅದು ಸ್ವಸ್ಥವಾಗಿರುವಂತ ಆರೋಗ್ಯವಂತನಿಗೂ ಬೇಕು, ಹಾಗೆ ವ್ಯಾಧಿ ಇರುವಂತ ರೋಗಿಗೂ ಕೂಡ. ನಹಿ ತೋಯಾ ದಿನಾವೃತ್ತಿ ಅಂತ, ಈ ನೀರಿಲ್ಲದೆ ಬೇರೆ ಪಂಚಾಯತ್ಗೆ ಇಲ್ಲ ಅಂತ ಹೇಳುವ ದೃಷ್ಟಿಕೋನದಲ್ಲಿ ಅಷ್ಟು ನೀರಿನ ಬಗ್ಗಿನ ಒಂದು ವಿಚಾರದಲ್ಲಿ ಉಲ್ಲೇಖ ಆಗ್ತದೆ, ನಮಗೆಲ್ಲರಿಗೂ ಗೊತ್ತಿರುವಂತದ್ದೇ. ಹಾಗಾಗಿ ನೀರಿನ ಒಂದು ಸರಿಯಾದ ರೀತಿಯಾದಂತಹ ಪ್ರಮಾಣಬದ್ಧವಾದಂತ ಸೇವನೆ ಮತ್ತು ನೀರಿನ ಅದರಲ್ಲಿ ಕೂಡ ತುಂಬಾ ಬೇರೆ ಬೇರೆ ರೀತಿ ಯಾವ ಯಾವ ಯಾವ ರೀತಿಯ ನೀರು ಒಳ್ಳೇದು ಅಂತ ಹೇಳಿ ಎಲ್ಲದಕ್ಕಿಂತ ಹೆಚ್ಚು ಮೇಲಿಂದ ಏನು ಆಕಾಶದಿಂದ ಬೀಳುವಂತ ನೀರು ಏನಿದೆ ಅದು ಎಲ್ಲದಕ್ಕಿಂತ ಒಳ್ಳೇದು, ಅಮೃತ ಸಮಾನವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ಪ್ರಾರಂಭದ ಮಳೆಗಾಲದ ಪ್ರಾರಂಭದಲ್ಲಿ ಅಲ್ಲ, ಯಾವುದೇ ವಾತಾವರಣದಲ್ಲಿ ಧೂಳು ಎಲ್ಲ ಇಲ್ಲದ ಸಂದರ್ಭದಲ್ಲಿ ನಾವು ಮಳೆಯ ನೀರನ್ನು ಸಂಗ್ರಹಿಸಿದ್ದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನಂತರ ಜರಿ ತೊರೆಗಳಲ್ಲಿ ಬರುವಂತ ನೀರು ಮತ್ತೆ ಅದಕ್ಕಿಂತ ಮತ್ತಿನ ಒಂದು ಅದಕ್ಕೆ ಪ್ರಾತಿನಿಧ್ಯವನ್ನು ಕೊಡ್ತಾರೆ. ಹಾಗೆ ಹೊಳೆಯ ನೀರು, ಹರಿಯುವ ನೀರು, ಇದನ್ನು ಕೂಡ ನೀರಿನ ಒಂದು ಪ್ರಾಮುಖ್ಯತೆಯನ್ನು ಹೇಳುವಾಗ ಅದರ ಒಂದು ಪ್ರಾಶಸ್ತ್ಯವನ್ನು ಹೇಳುವಾಗ ಹೇಳ್ತಾರೆ. ಹಾಗೆ ನೀರನ್ನು ತೆಕ್ಕೊಳ್ಳೋ ಒಂದು ಕ್ರಮದಲ್ಲಿ ಕೂಡ ಹೇಗೆ ಅಂತ ಹೇಳಿದ್ರೆ ನೋಡಿ, ಅಜೀರ್ಣ ಇದ್ದಾಗ ನೀರೇ ಒಂದು ಔಷಧ ಅಂತ ಹೇಳ್ತಾರೆ. ಅಂದ್ರೆ ಜೀರ್ಣ ಇಲ್ಲದಾಗ, ನಮಗೆ ಜೀರ್ಣ ಸರಿಯಾಗಿ ಇಲ್ಲದಾಗ ಮತ್ತೆ ಮತ್ತೆ ನಾವು ಆಹಾರವನ್ನು ತೆಕ್ಕೊಂಡ್ರೆ ಅದು ಮತ್ತೆ ಜೀರ್ಣ ಆಗುದಿಲ್ಲ. ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿ ಬಲಪ್ರದಂ ಭೋಜನೇಚ ಅಮೃತಂ ವಾರಿ ಭೋಜನ ಅಂತೇ ವಿಷಪ್ರದಂ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂದ್ರೆ ಆಹಾರ ನಾವು ನೀರನ್ನು ಯಾವ ರೀತಿಯಾಗಿ ತೆಕ್ಕೊಳ್ಬೇಕು ಅಂತೇಳಿ ಅಂದ್ರೆ, ನಿಮಗೆ ಜೀರ್ಣ ಸರಿ ಇಲ್ಲದಾಗ ಬರೀ ನೀರೇ ಮಾತ್ರ ತೆಕ್ಕೊಳ್ಳಿ. ನೀರು ಅಂತ ಹೇಳಿದ್ರೆ ಇಲ್ಲಿ ಬಿಸಿ ನೀರು ಅಂತ ನಾವು ಅದನ್ನ ಅರ್ಥೈಸ್ಕೊಳ್ಬಹುದು. ಯಾಕಂದ್ರೆ ಬಿಸಿ ನೀರಾಗಿ ಯಾವತ್ತು ಕೂಡ ಲಘುವಾಗಿರ್ತದೆ ಮತ್ತು ನಮ್ಮ ಪಚನ ಕ್ರಿಯೆಯನ್ನು ಹೆಚ್ಚು ಮಾಡ್ತದೆ ಅಂತ ಹೇಳಿ. ಜೀರ್ಣ ಚೆನ್ನಾಗಿರುವವನಿಗೂ ನೀರು ಬಲವನ್ನು ಕೊಡ್ತದೆ. ಹಾಗೆ ಭೋಜನೇಚ ಅಮೃತಂ ವಾರಿ ಅಂದ್ರೆ ಊಟದ ಒಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಕುಡಿತಾ ಇದ್ರೆ ಅದು ಅಮೃತ ಸಮಾನವಾದಂತದ್ದು. ಭೋಜನ ಅಂತೆ ವಿಷಪ್ರದಂ ಅಂತ ಹೇಳ್ತಾರೆ. ಅಂದ್ರೆ ಭೋಜನದ ಕೊನೆಗೆ ನೀರು ಘಟ ಘಟನೆ ಕುಡಿಬಾರ್ದು ಅಂತ, ಅದು ವಿಷದ ಸಮಾನ ಆಗ್ತದೆ ಅಂತ ಹೇಳುವಂತದ್ದು. ಇದು ಸಣ್ಣ ಸಣ್ಣ ವಿಚಾರಗಳಾದ್ರೂ ಕೂಡ ಇದು ಅತ್ಯಂತ ನಮ್ಮ ಒಂದು ಆರೋಗ್ಯದ ಸಂರಕ್ಷಣೆ ಮಾಡುವಲ್ಲಿ ತುಂಬಾ ಒಂದು ಒಂದು ಪ್ರಾಶಸ್ತ್ಯವನ್ನು ಹೊಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ನೀರ್ ಜಾಸ್ತಿ ಕುಡಿದ್ರು ಕೂಡ ಅದು ಸರಿಯಾಗಿ ಪಚನವನ್ನು ಮಾಡುವುದಿಲ್ಲ. ಹಾಗೆ ನೀರು ಕುಡಿಯದೇ ಇದ್ರು ಕೂಡ ಅದು ಸಹ ದೋಷವನ್ನು ಉಂಟು ಮಾಡ್ತದೆ. ಹಾಗಾಗಿ ತಸ್ಮಾನ್ನರೋ ವಹ್ನಿ ವಿವರ್ಧನ ವಿವರ್ಧನಾರ್ಥ ಮುಹುರ್ಮುಹುರು ವಾರಿ ಪಿವೇದ ಭೂರಿ ಅಂತ, ಸ್ವಲ್ಪ ಸ್ವಲ್ಪವೇ ಆಗಾಗ ನೀರನ್ನು ಕುಡಿಯಿರಿ ಅಂತ ಹೇಳುವಂತ ಒಂದು ವಿಚಾರವನ್ನು ಹೇಳಿದ್ರ ಒಂದು ಹಿನ್ನೆಲೆಯನ್ನು ನೋಡಿದ್ರೆ ನಾವು ನೀರಿನ ಮಹತ್ವ ನಮಗೆ ಗೊತ್ತಾಗ್ತದೆ. ಒಂದು ಅರ್ಧ ಭಾಗದಷ್ಟು ಗಟ್ಟಿ ಪದಾರ್ಥಗಳು, ಒಂದು ಭಾಗ ದ್ರವ ಪದಾರ್ಥ, ಅಲ್ಲಿಗೆ ಮುಕ್ಕಾಲು ಅಂಶ ಆಯ್ತು. ಮತ್ತೊಂದು ಕಾಲ ಭಾಗ ಉಂಟಲ್ಲ, ಅದನ್ನು ಖಾಲಿ ಇಡಬೇಕು ಅಂತ ಹೇಳ್ತಾರೆ. ಡಾಕ್ಟರ್, ಈಗ ಮಾನಸಿಕ ಸ್ಥಿತಿ ಮತ್ತು ನಮ್ಮ ಆಹಾರ ಇದಕ್ಕೆ ಯಾವ ರೀತಿ ಒಂದು ಸಂಬಂಧ ಇದೆ? ಖಂಡಿತ. ಈಗ ನೋಡಿ, ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಸಮಸ್ಯೆಗಳು ಕೂಡ ಒಂದು ಮಾನಸಿಕವಾದಂತ ಒತ್ತಡಗಳ ಮೂಲಕ, ಸ್ಟ್ರೆಸ್ ರಿಲೇಟೆಡ್ ಅಂತ ಹೇಳ್ತಾರೆ, ಅಥವಾ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಮಗೆ ವೈದ್ಯಕೀಯ ಜಗತ್ತಿನಲ್ಲಿ ಅದು ದೊಡ್ಡ ಸವಾಲಾಗಿದೆ ಅಂತ. ಈ ಸಂದರ್ಭದಲ್ಲಿ ಆಹಾರ ತೆಕ್ಕೊಳ್ಳುವಂಥದ್ದು ಆಗ್ಲೇ ನಾವು ಹೇಳಿದ್ದೇವೆ, ಮನಸ್ಸು ಚೆನ್ನಾಗಿಟ್ಟು ಆ ಆಹಾರದ ಮೇಲೆ ನಾವು ಮನಸ್ಸು ಇಟ್ಟು ಊಟ ಮಾಡಬೇಕು ಅಂತ ಹೇಳುವಂತ ಈ ಚಿಂತನೆಯನ್ನೆಲ್ಲ ಆಗಾಗ್ಲೇ ಹೇಳಿ ಆಗಿದೆ. ಈ ಮನಸ್ಸು ಕೂಡ ಉಲ್ಲಸಿತವಾಗಿರ್ಬೇಕಾಗಿದ್ರೆ ನಾವು ಸಾತ್ವಿಕವಾದಂತಹ ಆಹಾರ ತಗೊಳ್ಬೇಕು, ಅದಕ್ಕೆ ಸರಿಯಾದಂತಹ ಆಹಾರವನ್ನು ನಾವು ತಗೊಳ್ಬೇಕು. ಮತ್ತು ಮನಸ್ಸನ್ನು ಸರಿ ಇಟ್ಟು ಅದು ಒಂದಕ್ಕೊಂದು ಅವಲಂಬಿತವಾಗಿದೆ. ಯಾಕಂತ ಹೇಳಿದ್ರೆ ಮನಸ್ಸನ್ನು ನಾವು ಶಾಂತವಾಗಿ ಇಟ್ಟುಕೊಂಡಾಗ ಮಾತ್ರ ಆಹಾರ ಅಲ್ಲಿ ಒಳಗಿನ ಒಂದು ನಮ್ಮ ಏನು ಬ್ರೈನ್ ಟಾನಿಕ್ ಅಂತ ಹೇಳ್ಬೋದು, ಅಥವಾ ನರ್ವೈನ್ ಟಾನಿಕ್ ಅಂತ ಹೇಳುವ ರೀತಿಯಲ್ಲಿ ನಮ್ಮ ಮನಸ್ಸಿನ ಒಂದು ಪ್ರಫುಲ್ಲತೆಯನ್ನು ಹೆಚ್ಚು ಮಾಡಲಿಕ್ಕೆ ಆಹಾರ ಸರಿ ಆಗ್ತದೆ. ಇಲ್ಲದೇ ಇದ್ರೆ ತುಂಬಾ ಗಡಿಬಿಡಿ ಗಡಿಬಿಡಿಯಲ್ಲಿ ಇದ್ದುಕೊಂಡು ತುಂಬಾ ಸಿಟ್ಟು ಮಾಡಿಕೊಂಡು ಬಂದು ಏನೋ ಒಂದು ಊಟ ಮಾಡಿದಾಗ ಅದು ಖಂಡಿತವಾಗಿ ಕೂಡ ಅಲ್ಲಿ ತೊಂದರೆಯನ್ನೇ ಉಂಟು ಮಾಡ್ತದೆ. ಹಾಗಾಗಿ ಮನಸ್ಸು ನಾವು ತಿನ್ನುವ ಆಹಾರದ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳುವಂತದ್ದು ಎಲ್ಲಾ ವಿಜ್ಞಾನಿಗಳು ಎಲ್ಲಾ ಹೇಳುವವರು ಕೂಡ ಹೇಳ್ತಾರೆ. ಹಾಗಾಗಿ ಆಹಾರವೇ ನಮ್ಮ ಮನಸ್ಸಿನ ಒಂದು ಸ್ಥಿತಿಯನ್ನು ಮಾಡ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮಗೆ ಈಗ ಕೋವಿಡ್ನ ವಿಚಾರ, ಈಗಿನ ಪ್ರಸ್ತುತ ಏನು ಸಮಸ್ಯೆ ಇದೆ, ಇದು ಕೂಡ ಅನೇಕ ಸಂದರ್ಭದಲ್ಲಿ ಮನಸ್ಸಿನ ಒತ್ತಡಗಳು ಬಂದದ್ರಿಂದಾಗಿ ಶರೀರದ ಒಂದು ರೋಗವನ್ನ ಪ್ರತಿರೋಧಕ ಶಕ್ತಿ ಕಡಿಮೆ ಆಗಿ ಆ ಮೂಲಕವಾಗಿ ಈ ವೈರಸ್ಸಿನ ನಮ್ಮಲ್ಲಿ ಅಟ್ಯಾಕ್ ಆಗ್ತದೆ ಅಂತ ಹೇಳುವಂಥದ್ದು. ಈ ಸಂದರ್ಭದಲ್ಲಿ ಈ ಕೋವಿಡ್ ಮಾರಿಯ ಈ ಸಂದರ್ಭದಲ್ಲಿ ಆಯುರ್ವೇದ ಔಷಧಿಗಳನ್ನು ಹೇಳುವಂಥದ್ರಲ್ಲಿ ಕೂಡ ಅನೇಕ ಒಂದು ಮನಸ್ಸಿನ ಒಂದು ಸಮತೋಲನೆಯನ್ನು ಕಾಪಾಡುವಂತ ಔಷಧಿಗಳನ್ನು ಕೂಡ ಹೇಳ್ತಾರೆ. ಅದು ಅಶ್ವಗಂಧ ಇರ್ಬೋದು ಅಥವಾ ಶಂಖಪುಷ್ಪ ಇರ್ಬೋದು, ಬ್ರಾಹ್ಮಿ ಇರ್ಬೋದು, ಇಂಥ ವಿಷಯಗಳನ್ನು ಕೂಡ ಅನೇಕ ಆಯುರ್ವೇದ ಫಾರ್ಮುಲಾಸ್ ಈಗ ಏನು ಬರ್ತಾ ಇದೆ ಅಂತ ಔಷಧಿಗಳಲ್ಲಿ ಅಂತದನ್ನು ಅಡಕ ಮಾಡಿದ್ದಾರೆ. ಹಾಗಾಗಿ ಮನಸ್ಸಿನ ಮೇಲೆ ಕೂಡ ಆಹಾರ ಖಂಡಿತವಾಗಿ ಪ್ರಭಾವವನ್ನು ಬೀರ್ತದೆ. ಆಹಾರದ ಒಂದು ಪ್ರಭಾವ ಹೆಚ್ಚು ಹೆಚ್ಚು ಒಳ್ಳೆಯದಾದಂತಹ ಆಹಾರವನ್ನು ತೆಕ್ಕೊಳ್ತಾ ಇದ್ದಾಗ ಅವನ ಮನಸ್ಸು ಕೂಡ ಒಳ್ಳೇದಾಗ್ತದೆ. ಅದರಿಂದಾಗಿ ಬೇರೆ ಬೇರೆ ರೀತಿಯಾದಂತಹ ಮಾನಸಿಕವಾದಂತಹ ಕಾಯಿಲೆ, ಅದು ಸ್ಟ್ರೆಸ್ ಇರ್ಬೋದು ಅಥವಾ ಮನಸ್ಸಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆ ಇರ್ಬೋದು, ಅದು ಅವನ ಮೇಲೆ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಅದು ಬಾರದಾಗಿ ಆಗ್ಬೇಕಾಗಿದೆ, ನಾವು ಆದಷ್ಟು ಆಹಾರವನ್ನು ಈ ಋತುಮಾನಕ್ಕೆ ಸರಿಯಾಗಿ ಅಥವಾ ಅದರ ಹೆವಿನೆಸ್ ಲೈಟ್ನೆಸ್ಸಿನ ಮೇಲಿಂದಾಗ್ಲಿ ಈ ರೀತಿಯಾದಂತ ಯೋಚನೆಯನ್ನು ಮಾಡಿಕೊಂಡು ನಮಗೆ ಮತ್ತು ಎಲ್ಲದಕ್ಕಿಂತ ಹೆಚ್ಚು ನಮ್ಮ ನಮ್ಮ ದೇಹಕ್ಕೆ ಯಾವುದು ಸರಿ ಆಗ್ತದೋ ಅದನ್ನು ನಾವು ತೆಕ್ಕೊಳ್ಳುವಂಥದ್ದು ಅತ್ಯಂತ ಒಂದು ಒಳ್ಳೆಯ ವಿಚಾರ ಅಂತ ನನ್ನ ಅನಿಸಿಕೆ. ಬಹಳ ಸಂತೋಷ ಡಾಕ್ಟರ್ ಸುರೇಶ್ ಕುಮಾರ್ ಅವರೇ. ಆಹಾರವೇ ಔಷಧ, ಆರೋಗ್ಯದ ಸಮಸ್ಯೆ ಬಂದ ನಂತರ ಚಿಕಿತ್ಸೆಯನ್ನು ಕೊಡುವುದರ ಬದಲಿಗೆ ಅನಾರೋಗ್ಯ ಬಾರದ ಹಾಗೆ ನೋಡಿಕೊಳ್ಳುವಂತಹದ್ದು, ಅದರಲ್ಲೂ ಮುಖ್ಯವಾಗಿ ನಮ್ಮ ಆಹಾರ ವಿಹಾರ ಹೇಗಿರಬೇಕು ಆಹಾರವನ್ನೇ ಔಷಧವಾಗಿ ಹೇಗೆ ಮಾಡ್ಕೊಳ್ಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ನಮ್ಮ ಕೇಳುಗರ ಜೊತೆ ಕೂಡ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಹಾರವೇ ಔಷಧ, ಈ ಕುರಿತು ಕಡಬದ ಬಲ್ಯ ಗ್ರಾಮದ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ನೀನು ಹೊಸ ಮಾರುತಿ ಇಕೋ ತಗೊಂಡ್ಯಾ? ಹೌದು, ನನ್ನ ಹಳೆ ಓಮ್ನಿ ಕಾರ್ ಕೊಟ್ಟು ಹೊಸ ಇಕೋ ತಗೊಂಡೆ. ಇದರಲ್ಲಿ ಹೆಚ್ಚು ಸ್ಥಳ, ಹೆಚ್ಚು ಆರಾಮ, ಹೆಚ್ಚು ಸುರಕ್ಷಿತವಾಗಿದೆ. ಜೊತೆಗೆ ನನಗೆ ಸಿಕ್ತು 5,000 ರೂಪಾಯಿವರೆಗೆ ಹೆಚ್ಚುವರಿ ವಿನಿಮಯ ಬೋನಸ್. ಈ ಡಿಸೆಂಬರ್ ಮನೆಗೆ ತನ್ನಿ ನಿಮ್ಮ ನೆಚ್ಚಿನ ಮಾರುತಿ ಇಕೋ, 31,000 ರೂಪಾಯಿಯ ಅದ್ಭುತ ಕೊಡುಗೆಯೊಂದಿಗೆ. ಇನ್ನೇಕೆ ತಡ, ಇಂದು ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಭೇಟಿ ನೀಡಿ. ಷರತ್ತುಗಳು ಅನ್ವಯ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಹೌದ್ಬಿಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ